ಕಿಸಾನ್ ವಾಣಿ ಕಿಸಾನ್ ವಾಣಿ ಜೈ ಕಿಸಾನ್ ಜೈ ಕಿಸಾನ್ ಜೈ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ ಔರ್ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕ್ತೆ ಹೈ 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೆ ಜನ ಸೇವಾ ಕೇಂದ್ರ ಮೇ ಜಾಯೆ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೆ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಲ್ ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರಾ ಜನಿತ್ ಮೇ ಜಾರಿ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತಾರಸಿಯಲ್ಲಿ ಗಡ್ಡೆ ಗೆಣಸುಗಳು ಹಾಗೂ ಇತರ ಕೃಷಿ, ಈ ಕುರಿತು ಡಾಕ್ಟರ್ ಕೆ ಸುಂದರ ಭಟ್ ಅವರೊಂದಿಗೆ ಮಾತುಕತೆ. ಶ್ರೋತೃ ಮಿತ್ರರಿಗೆಲ್ಲ ನಮಸ್ಕಾರ. ಇವತ್ತು ನಮ್ಮ ಜೊತೆ ಮಂಗಳೂರಿನ ಡಾಕ್ಟರ್ ಸುಂದರ್ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಬಗ್ಗೆ ಹೇಳೋದಾದ್ರೆ, ಮೂಲತಃ ಅವರು ವೈದ್ಯರು, ನಿವೃತ್ತರಾಗಿ ಈಗ ತಮ್ಮನ್ನು ತಾವೇ ತಾರಸಿ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರ ತಾರಸಿ ಕೃಷಿಯ ಬಗ್ಗೆ, ಅವರು ಏನು ಬೆಳೀತಾರೆ ಅಲ್ಲಿ, ಅವರ ಸಂಪೂರ್ಣ ಅನುಭವವನ್ನು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಾವು ಇವತ್ತು ಅವರ ಮನೆಗೆ ಬಂದಿದ್ದೇವೆ. ನಮಸ್ತೆ ಸರ್. ನಮಸ್ತೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೆ ಸ್ವಾಗತ ಸರ್. ಮೂಲತಃ ನೀವು ವೈದ್ಯರು, ವೈದ್ಯರಾಗಿದ್ದುಕೊಂಡು ಕೃಷಿಯ ಬಗ್ಗೆ, ಅದರಲ್ಲೂ ತಾರಸಿ ಕೃಷಿಯ ಬಗ್ಗೆ ಒಲವು ಹೇಗೆ ಉಂಟಾಯಿತು ಅಂತ ಹೇಳಬಹುದಾ? ಮೂಲತವಾಗಿ ನಾವು ಕೃಷಿ ಕುಟುಂಬದಿಂದ ಬಂದವರು. ನಾವು ಸಣ್ಣ ಚಿಕ್ಕಾಗಿದ್ದಾಗಲೇ ತೋಟ ಗದ್ದೆ ಎಲ್ಲ ಓಡಾಡಿದವರು. ಮರ ಹತ್ತಿ ಕೂಡ ಗೊತ್ತುಂಟು ನಮಗೆ, ಕೃಷಿ ಮಾಡಿ ಗೊತ್ತುಂಟು. ಹಾಗಾಗಿ ಇದಕ್ಕಿಂತ ಹೊಸತೇನಲ್ಲ ನಮಗೆ. ಹಾಗಾಗಿ ಇದೊಂದು ಈಗ ತಾರಸಿ ಕೃಷಿ ಮಾಡುವ ಸೌಲಭ್ಯಗಳೆಲ್ಲ ಸಿಗ್ತವೆ ಪೇಟೆಯಲ್ಲಿ, ಬೇಕಾದ ಸಾಮಾನುಗಳು, ಸಾಮಗ್ರಿಗಳು. ಹಾಗಾಗಿ ಇದು ಒಂದು ಮಾಡುವ ಅಂತ ಖಂಡಿತ ಹಾಗೆ ಮಾಡಿ. ನೀವು ವೈದ್ಯರಾಗಿದ್ದುಕೊಂಡು ಆಗ್ಲೇ ಆರಂಭಿಸಿದ್ರ ಈ ತಾರಸಿ ಕೃಷಿ, ಅಥವಾ ನಿವೃತ್ತಿ ಆದ ನಂತರ ತೊಡಗಿದ್ರ? ಇಲ್ಲ, ನಾನು ಆಗ್ಲೇ ಶುರು ಮಾಡಿದ್ದೇನೆ. ನಮ್ಮ ಈ ಹೊಸ ಮನೆಗೆ ನಾವು ಬಂದು ಒಂದು 23 ವರ್ಷ ಆಯ್ತು. ಆಗಿಂದಲೇ ಸ್ವಲ್ಪ ಮಟ್ಟಿಗೆ ಶುರು ಮಾಡಿದ್ದೇನೆ. ಮತ್ತೊಂದು ಕಳೆದ ಒಂದು 20 ವರ್ಷದಿಂದ ಸ್ವಲ್ಪ ಜಾಸ್ತಿಯ ಮಟ್ಟದಲ್ಲಿ ಮಾಡ್ತಾ ಇದ್ದೇನೆ. ನೀವು ಈ ತಾರಸಿ ಕೃಷಿಯಲ್ಲಿ ಏನೆಲ್ಲ ಬೆಳಿತೀರಾ, ಅದರ ಬಗ್ಗೆ ನಮಗೆ ಮಾಹಿತಿ ಕೊಡಬಹುದು? ನಾನು ನಮ್ಮ ಊರಿನಲ್ಲಿ ಬರುವಂತಹ ಎಲ್ಲಾ ತರಕಾರಿಗಳನ್ನು ಬೆಳೀತೇನೆ. ಅದು ಇದು ಅಂತ ಹೇಳಲಿಕ್ಕೆ ಏನಿಲ್ಲ, ನಮ್ಮ ಎಲ್ಲಾ ತರಕಾರಿಗಳು ಬೆಳೆಯುತ್ತೇನೆ. ಅದರಲ್ಲಿ ಕೆಲವು ವಿಶೇಷ ತರಕಾರಿಗಳು ಒಮ್ಮೆ ಬೆಳೀತಾ ಇರ್ತೇನೆ. ಹಾಗೆ ಗಡ್ಡೆ ಗೆಣಸುಗಳು ಬೆಳೀತೇನೆ. ಯಾವುದು ನಮ್ಮ ಊರಿನಲ್ಲಿ ಬರ್ತದೆ ಅದನ್ನ ಯಾವುದನ್ನು ಬಿಡುದಿಲ್ಲ. ನಾನು ಅಪ್ಪಕ್ಕೆ ಸಿಕ್ಕಿದ ಎಲ್ಲವನ್ನು ತಗೊಂಡು ಬಂದು ಬೆಳೀತೇನೆ. ನಮ್ಮ ಊರಿನ ಬೆಂಡೆ, ಅಲಸಂದೆ, ಹೀರೆಕಾಯಿ, ಪಡವಲಕಾಯಿ, ತೊಂಡೆಕಾಯಿ ಎರಡು ಮೂರು ತಲದ್ದಿದೆ, ಸೊರೆಕಾಯಿ ಇದೆ, ಕುಂಬಳ ಇದೆ, ಸೀ ಕುಂಬಳ, ಬದನೆ ಮೂರು ನಾಲ್ಕು ವೆರೈಟಿ, ಹಾಗಲಕಾಯಿ, ನುಗ್ಗೆ ಇದೆ, ನುಗ್ಗೆ ತಾರಸಿಯಲ್ಲಿಲ್ಲ ಕೆಳಗೆ ಇದೆ, ಮೆಣಸು ಇದೆ ನಾಲ್ಕೈದು ವೆರೈಟಿ, ಸೌತೆ, ಮುಳ್ಳು ಸೌತೆ, ಮೂಲಂಗಿ ಇದೆಲ್ಲ ಬರೀತೇನೆ. ಇದು ನಮ್ಮ ಊರಿನ ಸಾಮಾನ್ಯ ತರಕಾರಿ. ವಿಶೇಷ ತರಕಾರಿಗಳಲ್ಲಿ ನನ್ನಲ್ಲಿ ಪರವಲ್ ಅಂತ ಹೇಳುವ ಒಂದು ತರಕಾರಿ ಇದೆ. ಉತ್ತರ ಭಾರತದಲ್ಲಿ ಪ್ರತ್ಯೇಕವಾಗಿ ಯುಪಿ, ಬಿಹಾರ, ವೆಸ್ಟ್ ಬೆಂಗಾಲ್ನಲ್ಲಿ, ಒರಿಸ್ಸಾದಲ್ಲಿ ಭಾರಿ ಫೇಮಸ್ ಇದು. ನೋಡುವಾಗ ತೊಂಡೆಕಾಯಿ ಅಂತ ಸ್ವಲ್ಪ ದೊಡ್ಡ ಸೈಜ್ ಕಾಣುತ್ತದೆ. ಇದು ನಾನು ಬೆಳೀತೇನೆ. ನಮಗೆ ತಿಳಿದ ಮಟ್ಟಿಗೆ ಈ ಭಾಗದಲ್ಲಿ ಭಾರಿ ಅಪರೂಪದಲ್ಲಿ ಯಾರಲ್ಲೂ ಇಲ್ಲ ಅಂತದ್ದು. ಮತ್ತೆ ಅಸ್ಸಾಂ ತಲಿ ಮಡೆಹಾಗಳ ನಮ್ಮಲ್ಲಿ ಇದೆ. ಕಳೆದ 5-6 ವರ್ಷದಿಂದ ಅದು ಬೆಳೀತಾ ಇದ್ದೇನೆ. ನಮ್ಮ ಊರಿಂದ ಆದ ಕಾನಕಲ್ಲಟ್ಟೆ ಈಗ ಅಪರೂಪ ಆಗಿದೆ, ಹಳ್ಳಿಯಲ್ಲಿ ಕೂಡ ಅಪರೂಪ ಆಗಿದೆ, ನನ್ನಲ್ಲಿ ಬೇಕಾದಷ್ಟು ಇದೆ. ಮತ್ತೆ ಬಳ್ಳಿ ಬಟಾಟೆ ಅಂತ ಹೇಳ್ತಾರೆ, ನಮ್ಮಲ್ಲಿ ಬರ್ತಾ ಇದೆ ಈಗ, ನನ್ನಲ್ಲಿ ಒಂದೆರಡು ತರದ್ದು ಇದೆ. ನಿತ್ಯ ಬದನೆ ಅಂತ ಒಂದಿದೆ, ನಮ್ಮಲ್ಲಿ ಸ್ವಲ್ಪ ಅಪರೂಪದ ಅದು ಇದೆ. ಅವರೆಕಾಯಿ, ಅವರೆ ಬೆಂಗಳೂರು ಮೈಸೂರಿನಲ್ಲಿ ತುಂಬಾ, ಅದು ಒಂದೆರಡು ತರದ್ದು ನನ್ನಲ್ಲಿ ಇದೆ. ರೆಕ್ಕೆ ಅವರೆ, ಜುಚಿನಿ ಅಂತ ಒಂದು ಬರ್ತದೆ, ಒಂದು ಒಂದು ಸಪ್ಪು ಉದ್ದಕ್ಕೆ ಕೆಂಬಡೆಕಾಯಿ ಹಾಗೆ ಬರ್ತದೆ. ನಮ್ಮಲ್ಲಿ ಅಷ್ಟು ಚೆನ್ನಾಗಿ ಬರುದಿಲ್ಲ, ಆದ್ರೆ ಒಮ್ಮೆ ಬಂದಿದೆ. ಈಗ ಅದನ್ನು ಮಾಡುವ ಪ್ರಯತ್ನ ಮಾಡುದಿಲ್ಲ, ಎಂತ ದೊಡ್ಡ ರುಚಿಯೇನಿಲ್ಲ. ಕರ್ಚಿಕಾಯಿ ಅಂತ ಒಂದು ಇದೆ, ಉತ್ತರ ಕರ್ನಾಟಕದಲ್ಲಿ ಗದ್ದೆಗಳಲ್ಲಿ ಬೆಳೀತದೆ, ತುಂಬಾ ಕಹಿ ಸಣ್ಣದು. ಅದು ಒಮ್ಮೆ ಬೆಳೆದಿದ್ದೇನೆ, ಈಗ ಅದರದ್ದು ನಾಶ ಆಗಿ ಹೋಯ್ತು. ಆರ್ಮೇನಿಯನ್ ಕುಕ್ಕುಂಬರ್ ಅಂತ ಹೇಳ್ತಾರೆ, ಅಥವಾ ಕಕ್ಕಡಿ ಅಂತ ಹೇಳ್ತಾರೆ ಗೋವಾ ಸೈಡ್ ನಲ್ಲಿ ಎಲ್ಲ. ಪಟಗಳ ಕಾಯಿ ಹಾಗೆ ಉದ್ದ ಬರ್ತದೆ, ಅದು ಸಾಧಾರಣ 5 ಫೀಟ್ 6 ಫೀಟ್ ಎಲ್ಲ ಬರ್ತದೆ. ಅದು ಬೆಳೆದಿದ್ದೇನೆ. ಇಬ್ಬಳ್ಳ ಅಂತ ಹೇಳ್ತಾರೆ ಜ್ಯೂಸಿನ ಸೌತೆಕಾಯಿ, ಅದು ಬೆಳೆದಿದ್ದೇನೆ, ಈಗ ಇಲ್ಲ. ತಿಂಡ ಅಂತೇಳಿ ಒಂದಿದೆ, ರೌಂಡ್ ಸರೆಕಾಯಿ ಅಂತ ಹೇಳ್ತಾರೆ ನಾರ್ತ್ ನಲ್ಲಿ, ಅದು ಬೆಳೆದಿದೆ. ಸೀಮೆ ಬದನೆ ಮಾಡಿದ್ದೇನೆ, ಪ್ರಯೋಜನ ಆಗಿಲ್ಲ. ಕ್ಯಾರೆಟ್ ಹಾಗೆ ಮಾಡಿದ್ದೇನೆ, ನಮ್ಮಲ್ಲಿ ಗಡ್ಡೆ ಬರುವುದಿಲ್ಲ. ಮತ್ತೆ ನಮ್ಮಲ್ಲಿ ಕೆಸವು ಇದೆ, ಒಂದು 7-8 ವಿಧದ ಕೆಸವು ಇದೆ ನಮ್ಮಲ್ಲಿ. ಮರ ಕೆಸವು ಇದೆ, ಅದು ಹಲವಾರು ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೇನೆ, ಅದು ತುಂಬಾ ಸಕ್ಸಸ್ ಆಗಿ ಬಂದಿಲ್ಲ, ಆದರೂ ಇದೆ, ನಾಶ ಆಗಿಲ್ಲ. ಮತ್ತೆ ಗಡ್ಡೆ ಗೆಣಸುಗಳಿವೆ ನಮ್ಮಲ್ಲಿ, ತುಂಬಾ ವಿಧದ ಗಡ್ಡೆ ಗೆಣಸುಗಳಿವೆ ನಮ್ಮ ಊರಿನಲ್ಲಿ. ಕೆಲವಕ್ಕೆ ಹೆಸರೇನು ನನಗೆ ಹೇಳಲಿಕ್ಕೆ ಆಗುದಿಲ್ಲ. ಯಾಮ್ಸ್ ಅಂತ ಹೇಳ್ತಾರೆ ಹಲವಾರು, ಪರ್ಪಲ್ ಯಾಮ್ ಅಂತ ಹೇಳ್ತಾರೆ, ತುಪ್ಪ ಗೆಣಸು ಹೇಳ್ತಾರೆ, ಮುಳ್ಳು ಗೆಣಸು ಅಂತ ಹೇಳುದಿದೆ. ಮತ್ತೆ ಕೇನೆ, ನಮ್ಮ ಊರಿನ ಕೇನೆ, ನಮ್ಮ ಊರಿನ ಮುಂಡಿ ಇದೆ, 3-4 ತರದ ಗೆಣಸು ಇದೆ. ಅರಶಿನ ಬೇಕಾದಷ್ಟು ಬೆಳೀತೇನೆ ನಾನು, ನನಗೆ ಬೇಕಾದಷ್ಟು ಆಗ್ತದೆ, ಸ್ವಲ್ಪ ಆಚೆ ಈಚೆ ಕೊಳ್ಳಿಕ್ಕೂ ಬೇಕಾದಷ್ಟು ಆಗ್ತದೆ. ಸರ್, ಅದೊಂದು ನೀವು ಹೆಸರು ಹೇಳಿದ್ರಲ್ಲ, ಉತ್ತರ ಭಾರತದಲ್ಲಿ ಬೆಳೆಯುವ ಪರ್ವಳ್, ಅದು ನಿಮಗೆ ಹೇಗೆ ಆಸಕ್ತಿ ಬಂತು ಅದನ್ನು ಬೆಳಿಬೇಕು ಅಂತ? ಏನೋ ಅದು ಎಲ್ಲ ಅಂತರ್ಜಾಲ ಮಾಹಿತಿಗಳು, ಅಂತರ್ಜಾಲದಲ್ಲಿ ಹುಡುಕುವಾಗ ಅದೊಂದು ಸಿಕ್ಕಿತ್ತು. ಏನೋ ತುಂಬಾ ದೊಡ್ಡ ರುಚಿ ಅಂತ ಹೇಳಿಲ್ಲ, ತುಂಬಾ ಅಲ್ಲಿ ತುಂಬಾ ಫೇಮಸ್. ಹಾಗೆ ಕೆಲವರಲ್ಲಿ ಕೇಳಿದೆ, ಸಿಕ್ತದ ಕೊಡಬಹುದಾ ಅಂತೇಳಿ. ಅದು ಅದರ ತೊಂದರೆ ಅಂದ್ರೆ ಅದಕ್ಕೆ ಗಂಡು ಹೆಣ್ಣು ಬೇರೆ ಗಿಡಗಳು ಬೇಕು, ಮತ್ತೆ ಅದು ಬೀಜದಲ್ಲಿ ಚೆನ್ನಾಗಿ ಬರುವುದಿಲ್ಲ. ಅಥವಾ ಗಡ್ಡೆ ಅಥವಾ ಕಟ್ಟಿಂಗ್ಸ್ ಬೇಕು, ತೊಂಡೆ ಹಾಗೆ. ನಮ್ಮ ಅಲ್ಲಿ ಎಲ್ಲ ಅದು ಇವನು ನಿಮ್ಮ ಹೊಳೆಯ ದಂಡೆ ಬದಿಯಲ್ಲೆಲ್ಲ ಬೆಳೀತದೆ ಅಂತ. ಹೌದು, ಹಾಗೆ ಕೆಲವರು ತರಿಸಿದೆ. ಅಂತೂ ಅಕ್ಕೇರಿಗೆ ಒಮ್ಮೆ ಕಂಡಿತ್ತು ಸಿಗ್ತದೆ ಅಂತ, ಸ್ವಲ್ಪ ಹೆದರಿಕೆ ಆಯ್ತು ಹಣ ಕಳಿಸಲಿಕ್ಕೆ. ಅವನು ಕೆಲವು ಕಟ್ಟಿಂಗ್ಸ್, ಗಂಡು ಮತ್ತು ಹೆಣ್ಣು ಕಟ್ಟಿಂಗ್ಸ್ ಕೊಡ್ತೇನೆ ಹೇಳಿದ, ಆದರೆ 1,500 ರೂಪಾಯಿ ಹೇಳಿದ. ಸ್ವಲ್ಪ ಹೆದರಿಕೆ ಆಯ್ತು, ಸುಮ್ಮನೆ ಕಳ್ಕೊಳ್ಬೇಕ ಅಂತೇಳಿ. ಆದರೆ ಧೈರ್ಯದಲ್ಲಿ ಕಳಿಸಿದೆ. ಆದರೆ ಅಪ್ರಿಶಿಯೇಟ್ ಮಾಡಬೇಕು, ಕಲ್ಕತ್ತಾದಿಂದ 36 ಗಂಟೆಗಳಿಗೆ ನನ್ನ ಮನೆಯೊಳಗೆ ಸರ್ಪಿಸಿದ್ದಾನೆ ಏರ್ ಫ್ಲೈಟ್ ನಲ್ಲಿ. ಹೌದು, ಆ ಸಲದ್ದು ಸ್ವಲ್ಪ ಅದು ನನಗೆ ಗಂಡು ಬಂದದ್ದು ಸಾಕು ಬರಲಿಲ್ಲ, ನನ್ನಲ್ಲಿ ಹೆಣ್ಣು ಮಾತ್ರ ಬಂತು. ಆದರೂ ಹೆಣ್ಣಲ್ಲಿ ಕಾಯ ಆಯ್ತು ಅಂದ್ರೆ ಅಂತದೊಂದು ಇದೆ ಅದರಲ್ಲಿ, ಪರಾಗಸ್ಪರ್ಶ ಇಲ್ಲದೆ ಆಗುವಂತ ವೆರೈಟಿ ಇದೆ ಏನೋ ನನ್ನ ಭಾಗ್ಯದಲ್ಲಿ. ಅದು ಆ ವೆರೈಟಿ ಬಂದಿದೆ ನನಗೆ, ಆದ್ರೂ ನನಗೆ ಧೈರ್ಯ ಬರಲಿಲ್ಲ. ಮತ್ತೊಮ್ಮೆ ತರಿಸಿದೆ, 500 ರೂಪಾಯಿ ಕೊಟ್ಟು ಆಗಲೂ ಹಾಗೆ ಫ್ಲೈಟ್ ನಲ್ಲಿ ಕಳಿಸಿಕೊಟ್ಟ. ಅದು ಕೃತಕ ಪರಾಗಸ್ಪರ್ಶ ನೀವು ಮಾಡಿ? ಅದು ಮಾಡಬೇಕಾಗಿಲ್ಲ, ಮಾಡ ಕೃತಕ ಪರಾಗಸ್ಪರ್ಶ ಬೇಡ. ಆದ್ರೆ ಗಂಡು ಹೆಣ್ಣು ಬೇರೆ ಬರುವುದಲ್ಲ. ಆದ್ರೆ ಒಂದು ನನ್ನದು ನನಗೆ ಸಿಕ್ಕಿದ್ದು ಅದು ಯಾಕೆ ಹಾಗೆ ಬಂತು ಅಂತ ಗೊತ್ತಿಲ್ಲ ನನಗೆ. ಪಾರ್ಥನೋಪ್ರಾಪ್ತಿ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ, ಅಂದ್ರೆ ಪರಾಗಸ್ಪರ್ಶ ಇಲ್ಲದೆ ಹೆಣ್ಣಿನಲ್ಲಿ ನಂದ್ರಲ್ಲೇ ಆಗ್ತದೆ, ನಂದ್ರಲ್ಲಿ ಬೀಜ ಆಗುದಿಲ್ಲ. ಅಂತ ವೆರೈಟಿ ಇದೆ ಇಲ್ಲ ಅಂತಲ್ಲ, ಆದ್ರೆ ಅದು ಹೇಗೆ ಅಪರೂಪದಲ್ಲಿ ನನಗೆ ಸಿಕ್ಕಿದೆ ಅಂತ ಗೊತ್ತಿಲ್ಲ. ನನ್ನಲ್ಲಿ ಇದೆ ಅಂತದ್ದು ಪರಾಗಸ್ಪ, ನನ್ನದ್ರಲ್ಲಿ ಬೀಜ ಆಗುದಿಲ್ಲ, ಆದರೂ ಬರೀ ಮೆತ್ತಗಿ ಇಲ್ಲ, ಇದರಲ್ಲಿ ಬೀಜ ಆಗ್ತದೆ, ತುಂಬಾ ಬೆಳೆದ ಮತ್ತೆ ಬೀಜ ಆಗ್ತದೆ, ಮತ್ತೆ ದೊಡ್ಡ ಉಚ್ಚು ಕಡಿಮೆ ಆಗ್ತದೆ, ನಂದ್ರಲ್ಲಿ ಆ ಪ್ರಾಬ್ಲಮ್ ಇಲ್ಲ. ನಿಮ್ಮ ಚಾನ್ಸ್ ಅಂತ ಹೇಳಿ, ಚಾನ್ಸ್ ನಲ್ಲಿ ಬಂದಿದೆ, ಅದು ಹೇಗೆ ಬಂದಿದೆ ಅಂತ ಗೊತ್ತಿಲ್ಲ. ಅವನಲ್ಲಿ ಹೇಗೆ ಅದು ಇದ್ದಿರಬೇಕು, ಅದರ ಬಗ್ಗೆ ತುಂಬಾ ನೋಡಿದೆ ನಾನು. ಅಂತದ್ದು ಇದೆ, ಅಂತದ್ದು ಇದೆ, ಆದರೆ ನನಗೆ ಸಿಕ್ಕಿದ್ದು ಹೇಗೆ ಅಂತ ನನಗೆ ಗೊತ್ತಿಲ್ಲ. ಸರ್, ಇಷ್ಟೆಲ್ಲ ನೀವು ಬೆಳೀತಿರಲ್ಲ, ನಿಮ್ಮ ಇಲ್ಲಿ ಜಾಗ ಎಷ್ಟಿದೆ, ಎಷ್ಟು ಜಾಗದಲ್ಲಿ ನೀವು ಬೆಳೀತೀರಿ ಕೇಳುವಾಗ ಆಶ್ಚರ್ಯ ಆಗ್ತಾ ಇದೆ, ತುಂಬಾ ಜಾಗ ಇರಬಹುದಾ ಅಂತ. ನಂದು 10 ಸೆನ್ಸ್ ಜಾಗ, ಅದರಲ್ಲಿ ಸಾಧಾರಣ 5 ಸೆನ್ಸ್ ಮನೆ ಆಗ್ತದೆ. ಮೇಲೆ ಮೇಲೆ ಸ್ವಲ್ಪ ಸೋಲಾರ್ ಇದೆ, 5 kW ಸೋಲಾರ್ ಇದೆ, ಹಾಗಾಗಿ ಸ್ವಲ್ಪ ಜಾಗ ಇದೆ. ಮತ್ತೆ ಸ್ವಲ್ಪ ನಾನು ಏನ್ ಮಾಡಿದ್ದೇನೆ ಅಂತ ಹೇಳಿದ್ರೆ, ಮೇಲಿನಿಂದ ನಮ್ಮ ಫಿಶ್ ನೆಟ್ ಬರ್ತದಲ್ಲ, ಎಲ್ಲ ನೆಟ್ಗಳನ್ನು ಮನೆಯ 4 ಸುತ್ತದಿಂದ ಮೇಲಿನಿಂದ ಕೆಳಗಿನ ಒಳಗೆ ಅದು ಎಳೆದಿದೆ ಬಂದಿದೆ. ಹಾಗಾಗಿ ಕೆಲವು ಗಡ್ಡೆಗಳು ತಾರಸಿಯಲ್ಲಿ ಕಾಯಿ ಇರುವುದು, ಅಥವಾ ಬುಡ ನೆಲದಲ್ಲಿ ಇರಬಹುದು, ಅದು ನೆಲದಿಂದ ಹತ್ತಿಕೊಂಡು ಮೇಲೆ ಹೋಗ್ತದೆ. ಮನೆಯ 4 ಸುತ್ತವೂ ಇಂಥ ನೆಟ್ಗಳು ಮೇಲಿಂದ ಕೆಳಗೆ ಪರದೆ ಹಾಗೆ ಬಿದ್ದಿದೆ ಬಂದಿದೆ. ಹಾಗೆ ಸ್ವಲ್ಪ ಕೆಳಗೆ ಮಾಡ್ತೇನೆ, ನುಗ್ಗೆ ಅಂತಂದೆಲ್ಲ ಕೆಳಗೆ ಇದೆ, ಬೇರೆ ಎಲ್ಲ ಸ್ವಲ್ಪ ಕೆಳಗೆ ಇದೆ. ಸರ್, ನಿಮ್ಮ ಮನೆ ಖರ್ಚಿಗೆ ಮಾತ್ರ ಮಾಡ್ತೀರಾ ಅಥವಾ ಹೊರಗೆ ನೀವು ಅದನ್ನು ಸೇಲ್ ಮಾಡ್ತೀರಾ? ನಾವು ಮಾರಾಟ ಮಾಡುದಿಲ್ಲ, ನಮ್ಮ ಖರ್ಚಿಗೆ ಉಳಿದದ್ದು ಅಲ್ಲಿ ಇಲ್ಲಿ ನಮ್ಮದು ಆಚೆ ಈಚೆ ಹೋಗುವಾಗ ಎಲ್ಲ ನಮ್ಮ ಆಚೆ ಈಚೆ ಫ್ರೆಂಡ್ಸ್ ರಿಲೇಟಿವ್ಸ್ ಗೆ ಡಿಸ್ಟ್ರಿಬ್ಯೂಷನ್. ಮಾರಾಟ ಅಂತ ಮಾಡುದಿಲ್ಲ ನಾವು. ಒಮ್ಮೆ ನಾನು ನುಗ್ಗೆಕಾಯಿ ತುಂಬಾ ಆದಾಗ ಒಂದು 50-100 kg ಆದ್ರೆ ಏನ್ ಮಾಡುದು, ನೆಲದಲ್ಲಿ ಇದೆ ತಾರಸಿಯಲ್ಲಿ ಇಲ್ಲ, ಅದು ಮಾರಾಟ ಮಾಡಿದ್ದೇನೆ, ಇಲ್ಲೇ ನಾವು ಮಾರಾಟ ಮಾಡುದಿಲ್ಲ. ಸರ್, ಈಗ ಇಷ್ಟು ದೊಡ್ಡ ಮಟ್ಟದ ತಾರಸಿ ಗಿಡಗಳಿಗೆ ಮಣ್ಣಿನ ವ್ಯವಸ್ಥೆ ಹೇಗೆ ಮಾಡ್ತೀರಿ? ನನ್ನ ತಾರಸಿಯಲ್ಲಿ ಮಣ್ಣು ನಾನು ಉಪಯೋಗ ಮಾಡುದಿಲ್ಲ. ನಾನು ಇದರ ಬಗ್ಗೆ ನಾನು 10 ವರ್ಷದ ಮೊದಲೇ ಒಮ್ಮೆ ಪ್ರಚಾರ ಆಗಿದೆ, ಇತ್ತೀಚೆಗೆ ಬೇರೆ ಯೂನಿವರ್ಸಿಟಿಯವರು ಹೇಳಿದ್ದಾರೆ ಮಾಡಿ, ಅದಕ್ಕೊಂದು ಹೆಸರೇ ಕೊಟ್ಟು ಬಿಟ್ಟಿದ್ದಾರೆ. ನಾನು ಇದನ್ನು 10 ವರ್ಷದಿಂದ ಮಾಡ್ತಾ ಇದ್ದೇನೆ. ತಾರಸಿಯಲ್ಲಿ ಬರೀ ಕೋಕೋ ಪಿಟ್ ಮಾತ್ರ, ಕೋಕೋ ಪಿಟ್ ಮತ್ತು ಗೊಬ್ಬರ ಅಥವಾ ಮತ್ತೆ ತರಗಳೆಗಳು ಸಿಕ್ಕಿದ ಸೊಪ್ಪುಗಳು ಅಂತದೆಲ್ಲ ಹಾಕ್ತೇನೆ ಹೊರತು, ಹಳೆ ಗಿಡಗಳದ್ದು ವೇಸ್ಟ್ ಎಲ್ಲ ಹಾಕ್ತೇನೆ ಹೊರತು ಮಣ್ಣು ಇಲ್ಲ. ತಾರಸಿಯ ಯಾವುದರಲ್ಲಿ ಮಣ್ಣು ಇಲ್ಲ, ಮಣ್ಣು ಯೂಸ್ ಮಾಡ ಕೋಕೋ ಪಿಟ್ ಮತ್ತು ಗೊಬ್ಬರ ಮಿಶ್ರಣ ಅಷ್ಟೇ. ಮತ್ತೆ ಇತ್ತೀಚೆಗೆ ಅಂತ ನಾನು ಮರದ ಹುಡಿಯು ಹಾಕ್ತೇನೆ, ಅಡಿಕೆ ಸಿಪ್ಪೆ ಹಾಕ್ತೇನೆ, ಇಡೀ ತೆಂಗಿನ ಸಿಪ್ಪೆಯನ್ನೇ ಹಾಕ್ತೇನೆ. ಅಂದರೆ ಕೋಕೋ ಫೀಟಿನ ಕ್ರಯ ತುಂಬಾ ದುಬಾರಿ ಆಗಿದೆ, ಈಗ ತೆಂಗಿನಕಾಯಿಯ ಕ್ರಯದಾಗಿ ಅದರ ಕ್ರಯ ತುಂಬಾ ದುಬಾರಿ ಆಗಿದೆ. ಹಾಗಾಗಿ ನಾನು ತೆಂಗಿನ ಸೊಪ್ಪೆ ಹಾಕ್ತೇನೆ, ಅಡಿಕೆ ಸೊಪ್ಪು ಹಾಕ್ತೇನೆ. ತುಂಬಾ ತೊಂದರೆ ಆಗುದಿಲ್ಲ. ಏನೋ ಸೈಂಟಿಫಿಕಲ್ಲಿ ಹೇಳಿದಾಗ ಸ್ವಲ್ಪ ಏನೋ ನೈಟ್ರೋಜನ್ ಸ್ಟೀಲಿಂಗ್ ಅಂತ ಹೇಳ್ತಾರೆ. ಅಂದರೆ ಸೂಕ್ಷ್ಮಾಣುಜೀವಿಗಳು ನಮ್ಮ ಹಾಕಿದ ಗೊಬ್ಬರದಿಂದ ಎಲ್ಲ ಸಾರಜನಕವನ್ನು ತಗೊಳ್ತಾರೆ ಅವಕ್ಕೆ ಬೇಕಾಗಿ, ಹಾಗಾಗಿ ಗಿಡಕ್ಕೆ ಸಿಕ್ಕುವುದಿಲ್ಲ ಅಂತ ಹೇಳ್ತಾರೆ. ಆದರೆ ನನಗೆ ಅಂತದೇನು ದೊಡ್ಡದಾಗಿ ತೊಂದರೆ ಬಂದಿರ್ ಸ್ವಲ್ಪ ಗೊಬ್ಬರ ಜಾಸ್ತಿ ಕೊಟ್ಟರೆ ಆಯ್ತು, ಗಿಡಗಳು ಚೆನ್ನಾಗಿ ಬರ್ತವೆ, ಏನ್ ತೊಂದರೆ. ಯಾವೆಲ್ಲ ಕಾಲಗಳಲ್ಲಿ ನೀವು ಈ ತರಕಾರಿಗಳನ್ನ ಏನ್ ಮಾಡ್ತೀರಾ, ವರ್ಷ ಇಡೀ ಮಾಡ್ತೀರಾ, ಅದರ ಬಗ್ಗೆ ಒಂದು ಮಾಹಿತಿ ಕೊಡಬಹುದು? ನಂದು ವರ್ಷ ಇಡೀ ತರಕಾರಿ ಮಾಡ್ತೇನೆ, ಅದರಲ್ಲಿ ವ್ಯತ್ಯಾಸ ಏನಿಲ್ಲ. ಆದರೆ ಕೆಲವು ತರಕಾರಿಗಳು ಕೆಲವು ಸೀಸನ್ ನಲ್ಲಿ ಚೆನ್ನಾಗಿ ಬರ್ತವೆ, ಬಾಕಿ ಸೀಸನ್ ನಲ್ಲಿ ಚೆನ್ನಾಗಿ ಬರುವುದಿಲ್ಲ ಅಂತ ಏನಿಲ್ಲ. ಹಾಗಾಗಿ ವರ್ಷ ಇಡೀ ತರಕಾರಿ ಮಾಡ್ತೇನೆ. ಮತ್ತೆ ತಾರಸಿ ಆದ್ರಿಂದ ಮಳೆಗಾಲದಲ್ಲಿ ಮೇಲೆ ಹೋಗುವುದು ಸ್ವಲ್ಪ ಕಷ್ಟ ಆಗ್ತದೆ, ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗ್ತದೆ. ಹೊರತು ಇಲ್ಲ ಅಂತ ಆಗುದಿಲ್ಲ. ಕಂಟಿನ್ಯೂಸ್ ಈ ವರ್ಷದಾಗೆ ಮಳೆ ಬಂದ ಮೇಲೆ ಹೋಗಿ ಕೆಲಸ ಮಾಡೋದು ಸ್ವಲ್ಪ ಕಡಿಮೆ ಕಷ್ಟ ಆಗ್ತದೆ. ಹಾಗಾಗಿ ಅದಕ್ಕೆ ನಮಗೆ ಎಂತೂ ಬೇಕಾದಷ್ಟು ಆಗ್ತದೆ ಇಷ್ಟು ಮಾಡಿದ್ರು. ಈಗ ಕೆಲವು ಸಲ ಕಾಲದ ವೈಪರೀತ್ಯವಿರುತ್ತದೆ, ಆ ಸಮಯದಲ್ಲಿ ಅಂತ ಸಮಯದಲ್ಲಿ ನೀವು ಅದನ್ನು ಹೇಗೆ ನಿರ್ವಹಣೆ ಮಾಡ್ತೀರಿ? ನಾವು ಕಮರ್ಷಿಯಲ್ ಆಗಿ ಅಲ್ಲ, ಹಾಗಾಗಿ ಹೆಚ್ಚು ಕಡಿಮೆ ಆದರೆ ಅದನ್ನಲ್ಲೇ ಬಿಟ್ಟು ಬಿಡುದು ಅಷ್ಟೇ. ಕೆಲವು ಸಲ ಕೆಲವು ಗಿಡಗಳು ಹಾಕಿದ್ದು ಈಗ ಸಲ ಮಳೆಯಿಂದಾಗಿ ಹೋಯ್ತು, ಅಥವಾ ಕೆಲವೊಮ್ಮೆ ರೋಗ ಬಂದರೂ ಹೋಯ್ತದೆ. ಅದ್ರ ಬಗ್ಗೆ ತೆಟ್ಟು ತಲೆಗೇಸಿ ಮಾಡಿದಾಗ ನಾವು ಇದು ನಮ್ಮ ಇದು ಉಪಯೋಗಕ್ಕಾಗಿ ಮಾಡುದು, ಮತ್ತೆ ಮನಸ್ಸಿಗೆ ಒಂದು ತೃಪ್ತಿಗಾಗಿ ಮಾಡುದು. ಹಾಗಾಗಿ ನಾವು ಇದರ ಬಗ್ಗೆ ತುಂಬಾ ತಲೆಗೆಡಿಸುವುದಿಲ್ಲ, ಮತ್ತೆ ಇದು ಫೈನಾನ್ಷಿಯಲ್ ಆಸ್ಪೆಕ್ಟ್ ನೋಡುದಿಲ್ಲ ನಾವು. ಅದರಲ್ಲಿ ಲಾಭ ಆಗ್ತದ ನಷ್ಟ ಆಗ್ತದ ಆ ಪ್ರಶ್ನೆ ಬರುವುದಿಲ್ಲ. ಅಂದ್ರೆ ನಾವು ಇದನ್ನ ಹಾಬಿಯಾಗಿ ಮಾಡುದು, ಒಮ್ಮೆ ಮನಸ್ಸಿಗೆ ಒಂದು ತೃಪ್ತಿಯಾಗಿ ಮಾಡುದು, ಮತ್ತೊಂದು ಎಕ್ಸಸೈಸ್ ಆಯ್ತು. ನಾನು ಬೇರೆ ಹೊರಗಡೆ ಎಕ್ಸಸೈಸ್ ಹೋಗುದಿಲ್ಲ, ಇದೇ ನನ್ನ ಎಕ್ಸಸೈಸ್. ಸರ್, ಈಗ ಇಷ್ಟೆಲ್ಲ ನೀವು ಕೃಷಿ ಮಾಡುವಾಗ ಅದಕ್ಕೆ ಬಳಸುವ ಗೊಬ್ಬರಗಳು ಅಥವಾ ಮನೆಯಲ್ಲಿ ನೀವು ಕಂಪೋಸ್ಟ್ ಹಾಗೇನಾದ್ರೂ ಮಾಡ್ತೀರಾ, ಅದರ ಬಗ್ಗೆ ವಿವರಣೆ ಕೊಡಬಹುದಾ? ನಾವು ತ್ಯಾಜ್ಯ ಕಂಪೋಸ್ಟ್ ಅಂತೇಳಿ ಸೈಂಟಿಫಿಕ್ ಆಗಿ ಮಾಡುದಿಲ್ಲ. ನಾನೇನ್ ಮಾಡಿದ್ದೇನೆ, ಹೆಗ್ಗಣಗಳ ಕಾಟ ಎಲ್ಲ ಇದೆ ಕೆಳಗೆ, ಹಾಗಾಗಿ ಏನ್ ಮಾಡಿದ್ದೇನೆ ಅಂತ ಹೇಳಿದ್ರೆ ಒಂದು ನಾಲ್ಕೈದು ಟೈರ್ಗಳನ್ನು ಇಟ್ಟಿದ್ದೇನೆ, ಅದಕ್ಕೆ ಕೊಂಡೋಗಿ ಎಲ್ಲ ವೇಸ್ಟ್ ಹಾಕ್ತೇನೆ. ತುಂಬಾ ಸಮಯ ಆಗುವಾಗ ತನ್ನಷ್ಟಕ್ಕೆ ಕಾಂಪೋಸ್ಟ್ ಆಗ್ತದೆ. ಅದು ನಾನಾಗಿ ಸೈಂಟಿಫಿಕ್ ಆಗಿ ಕಾಂಪೋಸ್ಟ್ ಮಾಡುದಿಲ್ಲ. ನಾನು ಹೆಚ್ಚಾಗಿ ಯೂಸ್ ಮಾಡೋದು ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ, ಹರಳಿಂಡಿ, ಕೈಬೇವಿನ ಎಂಡು, ನೆರಕಡಲೆ ಹಿಂಡಿ, ಇದು ಮೂರನ್ನು ಉಪಯೋಗ ಮಾಡ್ತೇನೆ. ಅಪರೂಪಕ್ಕೆ, ತುಂಬಾ ಅಪರೂಪಕ್ಕೆ ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ತೇನೆ, ತುಂಬಾ ಅಪರೂಪ, ತುಂಬಾ ಕಡಿಮೆ. ತುಂಬಾ ಕೆಲವು ಗಿಡ ಬರುದಿಲ್ಲ, ಬರಬೇಕಿತ್ತು ಅಂತ ಆಗುವಾಗ ಮನಸ್ಸಿಗೆ ಆಗುವಾಗ ಒಮ್ಮೆ ಹಾಕ್ತೇನೆ, ಇಲ್ಲ ಅಂತ. ಅಥವಾ ಫೋಲಿಯರ್ ಸ್ಪ್ರೇ ಅಂತ ಹೇಳ್ತಾರೆ, ಎಲೆಗಳಿಗೆ ಸಿಂಪಡಣೆ ಮಾಡ ಅಂತ ಮಾಡ್ತೇನೆ, ಇಲ್ಲ ಅಂತ ಇಲ್ಲ. ಆದರೆ 90% ಸಾವಯವ ಅಂದ್ರೆ ಸಾವಯವ ಹತ್ತಿ ಹಿಂಡಿಗಳು, ಕೈಬೇವಿನ ಹಿಂಡಿ, ನೆಲಕಡಲೆ ಹಿಂಡಿ, ಮತ್ತೆ ಹರಳಿಂಡಿ, ಇದು ಸಿಗ್ತದೆ ನಮಗೆ. ಇದರಲ್ಲಿ ಈಗ ಕೀಟಬಾಧೆಗಳ ಬಗ್ಗೆ ಹಾಗೂ ಅದನ್ನು ಹತೋಟಿಗೆ ತರುವ ವಿಧಾನಗಳ ಬಗ್ಗೆ ನಮಗೆ ತಿಳಿಸಬಹುದಾ? ಕೀಟಬಾಧೆಗಳಿಗೆ ನಾನು ನೀಮ್ ಆಯಿಲ್ ಮಾತ್ರ ಯೂಸ್ ಮಾಡುದು, ನೀಮ್ ಆಯಿಲ್ ಯೂಸ್ ಮಾಡ್ತೇನೆ. ಅಪರೂಪಕ್ಕೆ ಮನೆಯಲ್ಲಿ ಮಾಡಿದ್ದು ಉಂಟಲ್ಲ, ಏನ 3G ಆಗಿ ಎಲ್ಲ ಹೇಳ್ತಾರೆ, ಜಿಂಜರ್ ಗಾರ್ಲಿಕ್ ಅಂತ ಕಾಂಬಿನೇಷನ್, ಅದು ತುಂಬಾ ಮಾಡಬೇಕು ಅದೆಲ್ಲ. ಹಾಗಾಗಿ ಅದು ಹೆಚ್ಚಾಗಿ ಇಲ್ಲ, ಹೆಚ್ಚಾಗಿ ನೀಮ್ ಆಯಿಲ್ ಮಾತ್ರ. ನೀಮ್ ಆಯಿಲ್ ಅನ್ನು ಅದು ಡೈಲ್ಯೂಟ್ ಮಾಡಿ, ನೀಮ್ ಒಂದು ಲೀಟರ್ಗೆ 5-15 ml, 1 L ನೀರಿಗೆ 5-15 ml, ಅದು ನೀಮ್ ಆಯಿಲ್. ಮತ್ತೆ ಅದಕ್ಕೆ ಸ್ವಲ್ಪ ಸೋಪ್ ಹಾಕಬೇಕು, ಈಗ ಅಂತದೇ ಸಿಗ್ತದೆ, ಸೋಪ್ ಹಾಕದೆ ಮಾಡುವಂತ ಸಿಗ್ತದೆ ರೆಡಿ ಮಾಡಿ, ಇಲ್ಲ ಅಂದ್ರೆ ಸ್ವಲ್ಪ ಸೋಪ್ ಹಾಕಿ ಮಿಕ್ಸ್ ಮಾಡಬೇಕು. ಮತ್ತೆ ನೋಡಬೇಕು ನಿಮ್ಮ ಗಿಡಗಳಿಗೆ 5 ಸಾಕ 15 ಬೇಕ, ಅಥವಾ ಒಮ್ಮೊಮ್ಮೆ ಜಾಸ್ತಿ 15 ಜಾಸ್ತಿ ಕೊಡಬಾರದು. 15 ಕೊಟ್ಟರೆ ಕೆಲವು ಗಿಡಗಳಿಗೆ ಸ್ವಲ್ಪ ತೊಂದರೆ ಬರ್ತದೆ. ಹಾಗಾಗಿ ಫಸ್ಟಿಗೆ 5 ಕೊಟ್ಟು ನೋಡಿ, 5 ml ಪರ್ ಲೀಟರ್ ಡೋಸ್. ಹೌದು. ಈಗ ಗಡ್ಡೆ ಗೆಣಸಿನ ಬಗ್ಗೆ ಮಾತನಾಡುವುದಾದ್ರೆ, ನೀವು ಅದರಲ್ಲಿ ಆಸಕ್ತಿ ಬರಲು ಕಾರಣವೇನು? ಅಂದ್ರೆ ನಾನು ಕೇಳ್ಪಟ್ಟೆ 15 ವಿವಿಧ ರೀತಿಯ ಗಡ್ಡೆ ಗೆಣಸುಗಳನ್ನು ಬೆಳೆಸ್ತಾ ಇದ್ದೀರಿ ಅಂತ, ಅದರ ಬಗ್ಗೆ ಸ್ವಲ್ಪ ವಿಸ್ತೃತ ಮಾಹಿತಿ ಕೊಡಬಹುದಾ? ಒಂದು, ನಾವು ಚಿಕ್ಕವಳಿದ್ದಾಗ ನಮ್ಮ ಅಜ್ಜನ ಮನೆಯಲ್ಲಿ ಗಡ್ಡೆ ಗೆಣಸುಗಳು ಇತ್ತು. ಅದು ಸ್ವಲ್ಪ ಹಳ್ಳಿ ಪ್ರದೇಶ, ನಮ್ಮದು ಹಳ್ಳಿನೇ, ಅದು ತುಂಬಾ ಹಳ್ಳಿ. ಅಲ್ಲಿ ನಾವು ಹೋದಾಗ ಈ ತೂಣ ಗೆಣಸು ಅಂತ ಹೇಳ್ತಿದ್ರು, ತುಂಬಾ ಆಳಕ್ಕೆ ಹೋಗ್ತದೆ, ಅದನ್ನು ಅಗಿಯುದು ಒಂದು ಸಾಹಸ, ಅದು ಕಲ್ಲಿನ ಮಧ್ಯದಲ್ಲೆಲ್ಲ ಹೋಗ್ತದೆ. ಹಾಗೆಲ್ಲ ತಿಂದ ಅಭ್ಯಾಸ ಇತ್ತು. ಇತ್ತೀಚೆಗೆ ಅಂದು ತುಂಬಾ ಹಳ್ಳಿಯಲ್ಲೂ ಇಲ್ಲ. ಅದು ಒಂದು, ಅವರನ್ನು ಹಳ್ಳಿಯಲ್ಲಿ ಹಂದಿಗಳ ಕಾಟದಿಂದ ಈ ಹೆಚ್ಚಿನದ್ದೆಲ್ಲ ಕಡಿಮೆ ಆಗಿತ್ತು. ಹೆಚ್ಚಿನದ್ದೆಲ್ಲ ಕಡಿಮೆ ಆಗಿದ್ದು ಜನರ ಆಸಕ್ತಿಯಿಂದ ಕಡಿಮೆ ಆಗಿಯಲ್ಲ, ಹಂದಿಗಳ ಕಾಟ, ಮಂಗಗಳ ಕಾಟದಿಂದ, ನವಿಲಿನಿಂದೆಲ್ಲ. ಹಾಗಾಗಿ ಗಡ್ಡೆ ಗಣಸೆಲ್ಲ ಹಂದಿಗಳಿಗೆ ಕೇಳುತ್ತೆ. ಹಾಗಾಗಿ ಅದರ ಯಾಕೆ ಮಾಡಬಾರದು ಅಂತ ಕಂಡಿತು. ಮತ್ತೆ ನಾನು ಇನ್ನು ತಾರಸಿಯಲ್ಲಿ ನಮಗೆ ಹೋಗ್ಲಿಕ್ಕೆ ಆಗದ ಜಾಗ ಇದೆ ಸ್ವಲ್ಪ, ಅಲ್ಲಿಗೆ ಬಿಟ್ಟರೆ ಆಯ್ತು. ಅದಕ್ಕೆ ಏನು ಜಾಸ್ತಿ ಏನು ಪೋಷಣೆ ಏನಿಲ್ಲ. ಒಮ್ಮೆ ಬೀಜ ಹಾಕಿಬಿಟ್ಟು ಸ್ವಲ್ಪ ಗೊಬ್ಬರ ಹಾಕಿದ್ರೆ ಅದಲ್ಲೇ ಹೋದ ಕಷ್ಟಕ್ಕೆ ಹೋಗ್ತಾ ಇರ್ತದೆ. ಸಾಧಾರಣ ನಿಮಗೆ ವಿಶ್ವ ಕಳೆದ ಮೋಡ್ನ ಹಾಕಿಬಿಟ್ರೆ ಸಾಮಾನ್ಯ ಜನವರಿಗೆ ಆಗುವಾಗ ಅದು ಸಿಗ್ತದೆ. ಬೇಡದಿದ್ರೆ ಅಲ್ಲೇ ಬಿಟ್ಟು ಬಿಟ್ಟು ತೊಂದರೆ ಇಲ್ಲ, ನೆಕ್ಸ್ಟ್ ಇಯರ್ಗೆ ಅದು ಸಣ್ಣಷ್ಟಕ್ಕೆ ಬರ್ತದೆ. ಕೆಲವು ಹೆಚ್ಚಿನ ಗಡ್ಡೆಗಳು ನೀವು ಮನೆಯೊಳಗೆ ತಂದು ಇಟ್ಟರು ತೊಂದರೆ, ನೀವು ನೀರು ಹಾಕಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ, ಅದು ವಿಷ ಕಳೆದ ಕೂಡಲೇ ಅದು ಬಳ್ಳಿ ಬರಬೇಕು ಸ್ವಲ್ಪ ಹಾಗೆ ಆ ಜಾಗವನ್ನೆಲ್ಲ ಯೂಸ್ ಮಾಡುವ ಅಂತೇಳಿ. ಈಗಲೂ ಹಾಗೆ ಅದು ಗಡ್ಡೆ ಗೆಣಸುಗಳು ಒಂದು ದಿಕ್ಕಿನಲ್ಲಿ ಇರ್ತದೆ, ಅದರ ಬಳ್ಳಿ ಎಲ್ಲಿಗೆ ಹೋಗಿರ್ತದೆ ಅಲ್ಲಿಗೆ ನಾವು ಹೋಗುದು ಇಲ್ಲ, ಅದು ಆಗ್ತಾ ಇರ್ತದೆ. ಹಾಗೆ ಮತ್ತೆ ಪ್ರಚಾರ ಆಗ್ತಾ ಇದೆ ಅಲ್ಲ, ಮೈಸೂರಿನಲ್ಲಿ ತುಂಬಾ ವರ್ಷ ನಡೀತಿದೆ ಗಡ್ಡೆ ಮೇಳ, ಮತ್ತೆ ಕೇರಳದಲ್ಲಿ ತುಂಬಾ ಫೇಮಸ್ ಆದವರಿದ್ದಾರೆ. ಇತ್ತೀಚೆಗೆ ಗಡ್ಡೆ ಮೇಳಕ್ಕೆ ಬಂದಿದ್ರು, ಮಾತಾಡಿದ್ದೆವು. ನಮ್ಮ ಮಂಗಳೂರಲ್ಲೂ ಆಯ್ತಲ್ಲ, ಇತ್ತೀಚೆಗೆ ಮಂಗಳೂರಲ್ಲಿ ಆಯ್ತು. ಸರಿ, ಈಗ ನೀವು ಒಬ್ಬ ವೈದ್ಯರಾಗಿ ಗಡ್ಡೆ ಗೆಣಸುಗಳು ಎಷ್ಟು ಆರೋಗ್ಯಕರ, ನಾವೆಷ್ಟು ಅದನ್ನು ದಿನದ ಇದರಲ್ಲಿ ಉಪಯೋಗಿಸಬೇಕು ಎಂಬುದರ ಬಗ್ಗೆ ನಮಗೆ ಸ್ವಲ್ಪ ಹೇಳಬಹುದಾ? ಗಡ್ಡೆ ಗೆಣಸುಗಳಲ್ಲಿ ಹೆಚ್ಚಿನ ಗಡ್ಡೆ ಗೆಣಸುಗಳು ಆರೋಗ್ಯಕ್ಕೆ ಏನು ತೊಂದರೆ ಕೊಡುವಂತದ್ದಲ್ಲ, ಅದನ್ನೇ ಯಾರು ತಿನ್ನುವುದಿಲ್ಲ. ನೋಡಿ, ನೀವು ಕೇರಳದಲ್ಲಿ ಹೋಗಿ ನೋಡಿದ್ರೆ ನೋಡಿ, ಟ್ಯಾಪಿಯೋಕ ಮರ ಗೆಣಸು ಡೈಲಿ ಆಹಾರವೇ. ನೀವು ಮಧ್ಯ ಕೇರಳಕ್ಕೆ ಹೋದ್ರೆ ಅದು ಇಲ್ಲದೆ ಊಟವೇ ಇಲ್ಲ. ಒಳ್ಳೆ ಊಟ ಅಂದ್ರೆ ಅದು ಸ್ಪೆಷಲಿ ಮಾಂಸ ತಿನ್ನುವವರಿಗೆ ಅದು ಮತ್ತು ಕೆಲವು ಮಾಂಸಗಳಿವೆ, ಅದು ಕಾಂಬಿನೇಷನ್ ಬೇಕೇ ಬೇಕು. ಹಾಗೆ ಗಡ್ಡೆ ಗೆಣಸುಗಳಲ್ಲಿ ಹೆಚ್ಚಿನ ಗಡ್ಡೆ ಗೆಣಸಲ್ಲಿ ಜೀವಕ್ಕೆ ತೊಂದರೆ ಆಗುವ ಸ್ವಲ್ಪ ಕಾರ್ಬೋಹೈಡ್ರೇಟ್ ಫೈಬರ್ ಜಾಸ್ತಿ ಇದೆ, ತಿನ್ನೋದ್ರಿಂದ ಯಾವ ತೊಂದರೆಯೂ ಇಲ್ಲ, ಆರೋಗ್ಯಕ್ಕೆ ಉತ್ತಮವೇ. ಮತ್ತೆ ನಮ್ಮ ಪುರಾಣಗಳಲ್ಲಿ ಓದಿದರೆ ಅವರೆಲ್ಲ ಗಡ್ಡೆ ಗೆಣಸುಗಳಲ್ಲಿ ಕಂದಮೂಲಗಳು ಅಂತಲೇ ಬದುಕಿದವರು ಅಂತ ಹೇಳ್ತಾರೆ. ಋಷಿಮುನಿಗಳೆಲ್ಲ ಅದರಲ್ಲೇ ಬದುಕುದು, ಎಲೆ ಸೊಪ್ಪು ತಿನ್ನುವುದು, ಬರೀ ನೀರು ಕುಡಿಯುದು, ತಿನ್ನುವುದು ಗಡ್ಡೆ ಗೆಣಸು ಅಷ್ಟೆ. ಹಾಗಾಗಿ ಎಂಥದ್ದು ತೊಂದರೆಗಳು ಯಾವುದರಲ್ಲಿ ಇಲ್ಲ. ಸರಿ, ಈಗ ನಮ್ಮ ನಗರ ಪ್ರದೇಶ ಅಂತ ಆಗುವಾಗ ಬಟಾಟೆ ಮಾತ್ರ ಗಡ್ಡೆ ಗೆಣಸು ಅಂತ ಆಗಿದೆ. ಇದು ಎಷ್ಟು ಸತ್ಯ ಅಂದ್ರೆ, ಬಟಾಟೆಯನ್ನು ಉಪಯೋಗಿಸುವುದರಿಂದ ಆರೋಗ್ಯಕ್ಕೆ ತೊಂದರೆ ಅಂತೂ ಹೇಳ್ತಾರೆ, ಹಾಗಿರುವಾಗ ಉಳಿದ ಗಡ್ಡೆ ಗೆಣಸುಗಳು ಇದರಲ್ಲಿ ಎಷ್ಟು ಮಹತ್ವ ಪಡೆದಿದೆ ಅಂತ ಸ್ವಲ್ಪ ನಮ್ಮ ಕೇಳುಗರಿಗೆ ಹೇಳಬಹುದಾ? ಬಟಾಟೆ ಯೂನಿವರ್ಸಲ್ ಆಗಿ ಎಲ್ಲಾ ದೇಶಗಳಲ್ಲೂ ತುಂಬಾ ಫೇಮಸ್ ಆಗಿ ಹೋಗಿಬಿಟ್ಟಿದೆ. ಯಾಕೆಂದ್ರೆ ಅದು ಮಾರ್ಕೆಟ್ ನಲ್ಲಿ ಸಿಗ್ತದೆ ಸುಲಭದಲ್ಲಿ. ಆದರೆ ನೀವು ಅದರ ಬೇಸಾಯ, ಈಗಿನ ಬೇಸಾಯ ಕ್ರಮ ನೋಡಿದ್ರೆ ತುಂಬಾ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡ್ತಾರೆ ಅದಕ್ಕೆ, ಇನ್ಕ್ಲೂಡಿಂಗ್ ಅದಕ್ಕ ಬೀಜಕ್ಕೆ. ಗಡ್ಡೆ ಗೆಣಸುಗಳ ಬದಲು ಹಲವಾರು ಗಡ್ಡೆ ಗೆಣಸುಗಳನ್ನು ಯೂಸ್ ಮಾಡಬಹುದು. ಒಂದು ಮುಳ್ಳು ಕಿರಿಂಗ್ ಅಂತ ಇದೆ, ವೆಸ್ಟರ್ ಯಾಮ್ ಅಂತ ಹೇಳ್ತಾರೆ. ಇವನು ಹಂದಿ ತಿನ್ನುವುದಿಲ್ಲ ಅದರ, ಯಾಕೆಂದ್ರೆ ಅದರಲ್ಲಿ ಮುಳ್ಳು ಮುಳ್ಳು ಇದೆ. ಅದು ನಿಮಗೆ ಬಟಾಟೆಗೆ ಕಾಣ್ತದೆ, ಬಟಾಟೆ ಅಷ್ಟೇ ಟೇಸ್ಟು, ಸ್ವಲ್ಪ ಜಾಸ್ತಿ ಹೊತ್ತು ಬೇಯಬೇಕಾಗ್ತದೆ ಅಷ್ಟೆ. ಮತ್ತೆ ಕೆಲವು ಕೆಸವು ಇದೆ, ಗಡ್ಡೆ ಆಗುವಂತ ಕೆಸವು, ಆ ಕೆಸವಿಂದ ಬಟ್ರೆ ಅದಕ್ಕಷ್ಟೇ ಟೇಸ್ಟ್ ಇದೆ, ಅದಕ್ಕಿಂತ ಜಾಸ್ತಿ ಟೇಸ್ಟೇ ಅಂತ ಹೇಳಬಹುದು. ಮಾರ್ಕೆಟ್ ನಲ್ಲಿ ಸಿಗ್ತದೆ ಅಪರೂಪಕ್ಕೆ ಆ ಸೀಸನ್ ನಲ್ಲಿ. ಅದಲ್ಲದೆ ಬೇರೆ ಬೇರೆ ತರದ್ದು ಇದೆ, ಅದರಲ್ಲಿ ಮುಂಡ್ಲಿ ಇದೆ, ಮುಂಡ್ಲಿ ನಿಮ್ಗೆ ಜೋಯಿಡಾದ ಮುಂಡ್ಲಿ ಮತ್ತೆ ಇದೆ ನನ್ನಲ್ಲಿ, ಅದರ ಗಿಡ ಇದೆ ನನ್ನಲ್ಲಿ. ಅದು ಜೋಯಿಡಾದ ಗಿಡ ನೀವು ಮೊನ್ನೆ ನೋಡಿರಬೇಕು, ಒಂದು ಗಿಡಕ್ಕೆ 500 ರೂಪಾಯಿ ತಗೊಳ್ಳೋದು ರೇಟ್ ಅವರದ್ದು. ಅಫ್ಕೋರ್ಸ್ ಅವರು ಅದನ್ನು ಬೊಂಬೈಗೆ ಮಾಡ್ತಾರೆ, ಗೋವಾಕ್ಕೆ ಹೋಗ್ತದೆ, ಅದು ವರ್ಷ ಅವರ ಜೀವನ ಅದು, ನಾವು ಜಾಸ್ತಿ ಅಂತ ಹೇಳೋದಿಲ್ಲ ನಾನು. ಆದರೆ ಅಷ್ಟು ಡಿಮಾಂಡ್ ಇದೆ ಅದಕ್ಕೆ, ನನ್ನಲ್ಲಿ ಇದೆ ಮುಂಡ್ಲಿ ಅಂತ ಹೇಳೋದು ಕೆಲವು ವರ್ಷದಿಂದ ಇದೆ. ನಾನು ಜಾಸ್ತಿ ಅದರ ಬಗ್ಗೆ ಗಮನ ಹಾಕಿಲ್ಲ, ಯಾವುದೇ ಒಂದು ಸಸ್ಯ ಬಂದರೆ ಬಿಟ್ಟು ಬಿಡುವುದಿಲ್ಲ ಅಂತ ಹಾಕಿದ್ದೇನೆ. ಈಗ ಮನೆ ತಂದಿದ್ದೇನೆ ಆ ಗಡ್ಡೆ, ಆದರೆ ಸ್ವಲ್ಪ ಇದೆ ಅದರಲ್ಲಿ. ಮತ್ತೆ ಬೇರೆ ಗಡ್ಡೆ ಗೆಣಸುಗಳು ನನ್ನಲ್ಲಿ ಇದೆ, ಹೆಚ್ಚಿನದೆಲ್ಲ ಕೆಳಗೆ ಇದೆ. ಅದು ಮುಂಡಿ ಅಂತ ಹೇಳ್ತಾರೆ, ಮನೆ ಸುತ್ತ ಈಗ ಮುಂಡಿಯದ್ದೇ ಕಾಡಾಗಿ ಹೋಗಿಬಿಟ್ಟಿದೆ. ಕೆಸವು ಇದೆ, ಗಡ್ಡೆ ಗೆಣಸುಗಳು ಖಂಡಿತ ಉಪಯೋಗ ಮಾಡಬಹುದು. ಅದನ್ನೇ ತಿನ್ನುವ ಯಾರು ಅದನ್ನೇ ತಿನ್ನುವುದಿಲ್ಲ. ಅದೆಲ್ಲ ತರಕಾರಿಗಳಾಗಿ ಉಪಯೋಗ ಮಾಡಿದ್ರೆ ಒಳ್ಳೇದು, ಖಂಡಿತ ಒಳ್ಳೇದು, ಸಂಶಯ ಇಲ್ಲ. ಅದಕ್ಕೆ ಸ್ವಲ್ಪ ಕಾರ್ಬೋಹೈಡ್ರೇಟ್ ಜಾಸ್ತಿ ಇದೆ, ಅದು ಬಟಾಟೆಯಲ್ಲಿ ಇದೆ ಅಲ್ಲ. ಸರಿ, ಈಗ ಬಟಾಟೆಗೆ ಪರ್ಯಾಯವಾಗಿ ಬಳ್ಳಿ ಬಟಾಟೆ ಅಂತ ಏನ್ ಕರೀತೇವೆ ಈ ಕಡೆ ಅಷ್ಟು ಪ್ರಚಲಿತದಲ್ಲಿಲ್ಲ, ನೀವು ಮಾಡಿದ್ದೀರಿ ಅಂತ ಹೇಳಿದ್ರೆ, ನಿಜವಾಗಿಯೂ ಈ ಬಳ್ಳಿ ಬಟಾಟೆ ನಮ್ಮ ದಿನನಿತ್ಯ ಉಪಯೋಗಿಸುವ ಬಟಾಟೆಗೆ ಪರ್ಯಾಯವಾಗಿ ಬರಬಹುದೇ? ಬಳ್ಳಿ ಬಟಾಟೆ ಅಂತ ಹೇಳೋದು ಯಾಮ್ ಗ್ರೂಪಿಗೆ ಬರುವಂತದ್ದು, ಆಕ್ಚುಲಿ ಅದೇನು ಹೊಸತ್ತೇನಲ್ಲ, ಮೊದಲಿಂದಲೂ ಇತ್ತು. ಆದ್ರೆ ಈಗ ಅದರಲ್ಲಿ ತುಂಬಾ ಪ್ರಭೇದಗಳಿವೆ. ಈಗಂತೂ ದೊಡ್ಡ ತುಂಬಾ 1 ಕಿಲೋ ಗಡ್ಡೆ ಬರುವಂತ ಪ್ರಭೇದಗಳು ತುಂಬಾ ಪ್ರಚಲಿತದಲ್ಲಿವೆ. ನನ್ನಲ್ಲಿ ಒಂದು ಸಣ್ಣದು ಆಗುವುದು, 100 ಗ್ರಾಮ್ಸ್ ಆಗುವಂತದ್ದು ಒಂದು ಪ್ರಭೇದ ಇದೆ. ಈ ದೊಡ್ಡ ಗಡ್ಡೆದ್ದು ಇದೆ. ಏನ ನಮ್ಮ ಕರಾವಳಿಯಲ್ಲಿ ನನಗೆ ಅಷ್ಟು ಚೆನ್ನಾಗಿ ಅದು ಬೆಳೆ ಬರಲಿಲ್ಲ, ಆದರೆ ಉತ್ತರ ಕರ್ನಾಟಕದಲ್ಲಿ ತುಂಬಾ ಪ್ರಚಾರ ಮಾಡ್ತಾ ಇದ್ದಾರೆ. ಬಟಾಟೆಯಾಗಿ ಯೂಸ್ ಮಾಡಬಹುದು, ಆದರೆ ಸ್ವಲ್ಪ ನಿಮಗೆ ನೋಳೆಯಾಗೆ ಜಾಸ್ತಿ, ಸ್ವಲ್ಪ ಗಮ್ಮಿ ಇದೆ ಅದು ಅಷ್ಟೇ, ಸ್ವಲ್ಪ ಗಮ್ಮಿ ಟೈಪ್ ಇದೆ, ಸ್ವಲ್ಪ ಇಲ್ಲೆಲ್ಲ ಯೂಸ್ ಉಪಯೋಗ ಮಾಡಬಹುದು. ಅದು ಅಷ್ಟು ಪ್ರಚಾರಕ್ಕೆ ಬರ್ತದ ಬಟಾಟೆಯಾಗಿ ಅಂತ ಹೇಳುದು ನನಗೆ ಕಷ್ಟ. ಅದು ಯಾಮ್ ಗ್ರೂಪಿಗೆ ಸೇರಿದ್ದು, ತುಂಬಾ ಯಾಮ್ಗಳಿವೆ ಅಲ್ಲ, ದತಾಳಿ ಅಂತದ್ದು, ಹಾಗೆ ಅದೇ ವರ್ಗಕ್ಕೆ ಸೇರಿದೆ. ಅದು ನೆಲದ ಅಡಿಯಲ್ಲಿ ಬರುವುದಲ್ಲ, ಬಳ್ಳಿಯಲ್ಲಿ ನೆಲದ ಅಡಿಯಲ್ಲೂ ಬರ್ತದೆ, ನೆಲದ ಮೇಲೆಯೂ ಬರ್ತದೆ. ನೆಲದ ಅಡ್ಡೆ ಗಡ್ಡೆಯನ್ನು ಯೂಸ್ ಮಾಡಬಹುದು, ಮೇಲೆ ಯೂಸ್ ಮಾಡಬಹುದು, ಹಾಗೆ ಗಂಟು ಗಂಟಿನಲ್ಲಿ ಬರ್ತದೆ, ನೆಲದ ಅಡಿಯಲ್ಲಿ ಬರ್ತದೆ. ಹೌದು, ನೀವು ತೆಗೆಯದಿದ್ದರೆ ಬರುವ ವರ್ಷಕ್ಕೆ ಅದರಿಂದಲೇ ಬರ್ತದೆ. ಏನ ನನಗೆ ದೊಡ್ಡ ಸೈಜಿನ ಅಷ್ಟು ಚೆನ್ನಾಗಿ ಬರಲಿಲ್ಲ, 3 ವರ್ಷದಿಂದ ಹಾಕಿದ್ದೇನೆ, ಅಷ್ಟು ಚೆನ್ನಾಗಿ ಬರಲಿಲ್ಲ. ಈ ಸಲ 4 ಗಡ್ಡೆ ತಂದು ಹಾಕಿದೆ, ಎಲ್ಲ ಚೆನ್ನಾಗಿ ಬರಲಿಲ್ಲ. ಯಾಕೆ ಗೊತ್ತಿಲ್ಲ, ನಮ್ಮ ಹವಾಮಾನ ಸಣ್ಣದ ತುಂಬಾ ಬರ್ತದೆ ಹುಟ್ಟಿದಲ್ಲೆಲ್ಲ. ಇನ್ನು ಮಡಹಗಲದ ಬಗ್ಗೆ ಆಗ ನೀವು ಹೇಳಿದ್ರಿ, ಮಡಹಗಲ ಕರಾವಳಿಯಲ್ಲಿ ಪ್ರಚಲಿತದಲ್ಲಿದೆ, ಆದ್ರೆ ಅದರ ಹೆಸರು ಕೇಳಿ ಗೊತ್ತಷ್ಟೇ ನಮ್ಗೆ, ಅದರ ಬಗ್ಗೆ ಸ್ವಲ್ಪ ವಿಸ್ತೃತ ಮಾಹಿತಿ ಕೊಡಬಹುದು ನಮ್ಗೆ? ಮಡಹಗಲ ಅನ್ನೋದು ನಮ್ಮಲ್ಲಿ ಮೊದಲೇ ಕಾಟು ಬೀರೆ ಅಂತ ತುಳುವಿನಲ್ಲಿ ಹೇಳುವುದು ಮೊದಲಿಂದಲೇ ಇತ್ತು. ಅದು ಕಾಡಿನಲ್ಲಿ ಬೆಳೆಯುವಂತದ್ದು, ಅದು ಸ್ವಲ್ಪ ಸಣ್ಣದು, ಮಳೆಗಾಲದಲ್ಲಿ ಮಾತ್ರ ಸಿಗ್ತದೆ. ಅದರಲ್ಲಿ ಒಂದೆರಡು ನಮ್ನೆಯದು ಸ್ವಲ್ಪ ಗಟ್ಟದ ಮತ್ತೊಂದು ನಮ್ನೆಯದು ಇದೆ, ಅದು ಒಂದು ನಮ್ನೆಯದು. ಈಗ ಪ್ರಚಲಿತಕ್ಕೆ ಬಂದ ಮಡಹಗಲ ಅದು ಅಸ್ಸಾಂ ಮೂಲದಿಂದ, ನಾರ್ತ್ ಈಸ್ಟ್ನಿಂದ ಬಂದದ್ದು. ಸಸ್ಯಶಾಸ್ತ್ರ ಪ್ರಕಾರ ಇದು ಸ್ವಲ್ಪ ವ್ಯತ್ಯಾಸ ಇದೆ, ಆದರೆ ಹಾಗೆ ಹೆಸರು ಮಡಹಗಲ ಅಂತಲೇ ಬಂದಿದೆ. ಇದನ್ನು ಇತ್ತೀಚೆಗೆ ಕೆಲವು ವರ್ಷದಿಂದ ನಮ್ಮೂರಿಗೆ ಬಂದಿದೆ. ಪ್ರತ್ಯೇಕವಾಗಿ ಡಾಕ್ಟರ್ ಭಾರತಿ ಅಂತ ಇದ್ದರು, ಅದರ ಬಗ್ಗೆ ಥೀಸಿಸ್ ಮಾಡಿದವರು. ಅವರು ಚೆಟ್ಟಳ್ಳಿಯಲ್ಲಿ ಇದ್ದರು, ನಮ್ಮ ಮನೆಗೆ ಕೂಡ ಬಂದಿದ್ದಾರೆ ಅವರು. ಅಂದರೆ ನಮಗೆಲ್ಲ ಅದನ್ನು ಬೆಳೆಸಲಿಕ್ಕೆ ಉತ್ಸಾಹ ಕೊಟ್ಟು ಅವರು. ನಾವೊಂದು 3-4 ಜನ ಹೋಗಿ ಅವರ ಕೈಯಿಂದಲೇ ಗಿಡ ತಂದು ನಾವು ಮಾಡಿದ್ದು, ಒಂದು 5-6 ವರ್ಷ ಆಯ್ತು ಕಾಣ್ತದೆ. ಅದರಲ್ಲಿ ಗಂಡು ಮತ್ತು ಹೆಣ್ಣು ಬೇರೆ, ಪ್ರತ್ಯೇಕವಾಗಿ ಬೀಜದಿಂದ ಮಾಡೋದು ತುಂಬಾ ಕಷ್ಟ. ಅದು ಆಕ್ಚುಲಿ ಗಡ್ಡೆಯಿಂದಲೇ ಬರಬೇಕು, ಹಾಗಾಗಿ ಬೀಜದಿಂದ ಹುಟ್ಟುವುದು ಕಡಿಮೆ. ಬಂದರೂ ನಿಮ್ಗೆ ಗೊತ್ತಿಲ್ಲ ಅದು ಗಂಡು ಹೆಣ್ಣು ಅಂತ. ನೀವು ಗಂಡು ಹೆಣ್ಣು ಬೇರೆ ಬೇರೆ ಗಿಡಗಳದು, ಅದನ್ನು ತಂದು ಮಾಡಿದರೆ 10 ಹೆಣ್ಣು ಗಿಡ ಗಡ್ಡೆಗೆ 1 ಗಂಡು ಹಾಕು ಅಂತ ಅವರ ಲೆಕ್ಕ. ಅದಕ್ಕೆ ಮುಖ್ಯವಾಗಿ ಬೇಕಾದ್ದು ಪರಾಗಸ್ಪರ್ಶ. ನೈಸರ್ಗಿಕವಾಗಿ ನಮ್ಮ ಊರಿನಲ್ಲಿ ಅಷ್ಟು ಚೆನ್ನಾಗಿ ಆಗುದಿಲ್ಲ, ಆಗ್ತಾನೆ ಇಲ್ಲ ಅಂತ ನಾನು ಹೇಳುದಿಲ್ಲ. ಈಗ ಇತ್ತೀಚೆಗೆ ನಾನು ನೋಡ್ತಾ ಇದ್ದೇನೆ ಮೊಜಂಟಿ ಜೇನಿಂದ ಮಾಡ್ತದೆ, ಆದರೆ ನಿಮ್ಗೆ ಚೆನ್ನಾಗಿ ಗಾತ್ರದ ಒಳ್ಳೆಯ ಹಣ್ಣು ಸಿಕ್ಕುದಿಲ್ಲ, ಕಾಯಿ ಸಿಕ್ಕುದಿಲ್ಲ. ನಾವು ಪರಾಗಸ್ಪರ್ಶ ಬೆಳಿಗ್ಗೆ ಮಾಡಬೇಕು, ಅದೇನು ಕಷ್ಟ ಏನಿಲ್ಲ, ಜಸ್ಟ್ ಸಿಂಪಲ್ ಪ್ರೊಸೀಜರ್. ಅದ್ರ ಮಾಡಬೇಕಾಗ್ತದೆ, ಕಮರ್ಷಿಯಲ್ ಆಗಿ ಮಾಡುವವನಿಗೆ ಸ್ವಲ್ಪ ಕೆಲಸ ಆಗ್ಬಹುದು, ಹಾಗೂ ಮನೆ ಖರ್ಚು ಮಾಡುವವನಿಗೆ ಏನು ತೊಂದರೆ ಇಲ್ಲ. ಆದ್ರೆ ಒಂದೇ ನಿಮಗೆ ಹೂಗಳು ಕೈಗೆ ಅಟಕುವಾಗ, ನನ್ನ ಕೆಲವು ಗಿಡಗಳು ಕೈಗೆ ಅಟಕುವುದಿಲ್ಲ, ಅದು ಸುಮ್ಮನೆ ಹೋಗ್ತದೆ ಅಥವಾ ಸಣ್ಣಕ್ಕೆ ಬಾಗ್ತದೆ, ಇಲ್ಲ ಅಂತ ನಾನು ಹೇಳುದಿಲ್ಲ. ಅದಕ್ಕೆ ಪರಾಗಸ್ಪರ್ಶ ಮಾಡಿದರೆ 90% ನಿಲ್ತದೆ, ಪರಾಗಸ್ಪರ್ಶ ಮಾಡದಿದ್ದರೆ 10% ನಿಲ್ಬಹುದು ಅಷ್ಟೇ. ಕೆಲವು ಕಮ್ಯುನಿಟಿ ನಮ್ಮ ಊರಿನಲ್ಲಿ ತುಂಬಾ ಫೇಮಸ್, ಅದು ಮಾರ್ಕೆಟ್ಗೆ ಬಂದರೆ ಒಳ್ಳೆ ಡಿಮಾಂಡ್ ಇದೆ, 100 ರೂಪಾಯಿಯಿಂದ 250 ವರೆಗೆ ಇದೆ. ಮತ್ತೆ ಅದು ವರ್ಷ ಇಡೀ ಇರ್ತದೆ, ಕೆಲವು ವರ್ಷ ಸ್ವಲ್ಪ ಕಡಿಮೆ, ಕೆಲವು ಸೀಸನ್ ನಲ್ಲಿ ಸ್ವಲ್ಪ ಕಡಿಮೆ. ಮನೆ ಖರ್ಚಿಗೆ ಅಂತೂ ಯಾವಾಗ್ಲೂ ಮಾಡಬಹುದು, ಯಾಕಂದ್ರೆ ಅದಕ್ಕೆ ಒಮ್ಮೆ ನೀವು ನೆಟ್ಟು ಬಿಟ್ರೆ, ಪ್ರತ್ಯೇಕವಾಗಿ ನೀವು ನೆಲದಲ್ಲಿ ನೆಟ್ಟರೆ ಮತ್ತೆ ನೀವು ನೆಡಬೇಕಾದ ಅಗತ್ಯವೇ ಇಲ್ಲ. ಅದರ ಬೇರೆ ಎಲ್ಲಿ ಹೋಗ್ತದೆ ಅದು ತನ್ನಷ್ಟಕ್ಕೆ ಬರ್ತಾ ಇರ್ತದೆ. ಆಕ್ಚುಲಿ ಈಗ ನಾನು ತಾರಸಿಯಲ್ಲಿ ಶುರು ಮಾಡಿದ್ದು, ಏನೋ ಅದು ಕೆಳಗೆ ಬಂದಿದೆ ಈಗ. ಈಗ ನನ್ನಲ್ಲಿ ಎಲ್ಲ ಅದೇ ಆಗಿದ್ದು, ನಾನು ಮಾಡಿದ್ದಲ್ಲ, ಈಗ ನಾ ಈಗ ಆಗುವಂತದ್ದು ನಾನು ಮಾಡಿದ ಗಿಡದಿಂದ ಅಲ್ಲ. ಅದು ಹಾಗೆ ಬೇರೆ ಗಿಡ ನೀವು ನೋಡಿದರೆ ಅಡಿಯಲ್ಲಿ ಎಲ್ಲಿ ಒಕ್ಕಿದರು, ಮಣ್ಣನ್ನು ಒಕ್ಕಿದರು ಆಗಿದರು, ಅಲ್ಲಿ ನಿಮಗೆ ಅದರ ಗಡ್ಡೆ ಬೇರು ಕಾಣ್ತದೆ, ಅಲ್ಲಿಂದ ಗಿಡ ಬರ್ತದೆ. ಅದರಿಂದ ಹಲವಾರು ಪ್ರತ್ಯೇಕವಾಗಿ ನಮ್ಮ ಕೆಲವು ಕಮ್ಯುನಿಟಿ ನಮ್ಮ ಊರಿನಲ್ಲಿ ತುಂಬಾ ಫೇಮಸ್, ಅದು ಹಲವಾರು ತನ್ನ ಮನೆಯ ತಿಂಡಿ ಮಾಡ್ತಾರೆ. ಪ್ರತ್ಯೇಕವಾಗಿ ಎಣ್ಣೆ ಫ್ರೈ ಮಾಡಿದ್ದೊಂದು ಇದೆ, ಮತ್ತೆ ಪಲ್ಯ ಮಾಡ್ತಾರೆ, ನಾವು ಕೂಡ ಮಾಡ್ತೇವೆ, ಫ್ರೈ ಮಾಡ್ತೇವೆ, ಪಲ್ಯ ಮಾಡ್ತೇವೆ, ಮೇಲೋಗರ ಮಾಡ್ತೇವೆ. ಮನೆ ಖರ್ಚಿಗಂತೂ ಎಲ್ಲರೂ ಮಾಡಬಹುದು. ಮತ್ತೆ ಮಾರ್ಕೆಟ್ ಅದು ನಿಮ್ಗೆ ಹೇಳಿದೆ ಅಲ್ಲ, ಕಾಸ್ಪಿಟ್ರಿ ಮಾರ್ಕೆಟ್ ನಲ್ಲಿ ತುಂಬಾ ಡಿಮಾಂಡ್ ಇದೆ. ನಿಮಗೆ ಹೋಗಿ ಹಳ್ಳಿ ಮಾರ್ಕೆಟ್ ನಲ್ಲಿ ಅದಕ್ಕೆ ಡಿಮಾಂಡ್ ಇರಬೇಕಿಲ್ಲ, ಅದನ್ನು ಯೂಸ್ ಮಾಡುವಾಗ ತುಂಬಾ ಲಿಮಿಟೆಡ್. ಅಂದ್ರೆ ಈಗ ನಿಮ್ಮ ಕೈತೋಟದಲ್ಲಿ ನೋಡಿದಾಗಲೂ ಅದು ಕಾಣೋದಕ್ಕೂ ತುಂಬಾ ಚಂದ, ಚೆನ್ನಾಗಿದೆ. ಅದು ಪ್ರತ್ಯೇಕವಾಗಿ ಆ ಗಂಡು ಹೂವು ತುಂಬಾ ದೊಡ್ಡದಾಗಿರ್ತದೆ. ನಮ್ಮ ಊರಿಂದ ಸಣ್ಣದು ನೀವು ನೋಡಿರಬಹುದು, ಕೆಲವರು ನಮ್ಮ ಊರಲ್ಲಿ ಇದೆ, ಕಡಿಮೆ ಆಗಿದೆ ಈಗ, ಊರಿಂದ ಇದೆ. ಅದಂತೂ ತುಂಬಾ ಕಷ್ಟ, ಅದು ಮಾಡುವುದು ತುಂಬಾ ಕಷ್ಟ. ಅಂದ್ರೆ ಅದಕ್ಕೆ ಪರಾಗಸ್ಪರ್ಶ ಬೇಡ, ಊರಿಂದಕ್ಕೆ ಪರಾಗಸ್ಪರ್ಶ ಆಗ್ತದೆ, ನೈಸರ್ಗಿಕವಾಗಿ ಆಗ್ತದೆ. ಆದ್ರೆ ಕಷ್ಟ ಅಂದ್ರೆ ಅದು ಬೀಜದಿಂದ ಸುಖಾಂ ಬರುವುದಿಲ್ಲ. ನಾನೇನಾದ್ರು 1,000 ಬೀಜ ಹಾಕಿದ್ದೇನೆ, ಇನ್ನೂ ಸಕ್ಸಸ್ ಆಗಿಲ್ಲ, ಬರುದಿಲ್ಲ ಅಂತ ನಾನು ಹೇಳುದಿಲ್ಲ, ಅಪರೂಪಕ್ಕೆ ಬರ್ತದೆ. ಮತ್ತೆ ಹೆಚ್ಚಿಂದ ಎಲ್ಲ ಗಂಡು ಬರ್ತದೆ ಅಂತೆ, ನನಗೆಂತೂ ಸಕ್ಸಸ್ ಆಗಲಿಲ್ಲ, ತುಂಬಾ ಪ್ರಯತ್ನ ಮಾಡಿದ್ದೇನೆ ಆಗಿದ್ದ. ಈಗ ಒಂದು ವೇಳೆ ಯಾರ್ದಾದ್ರೂ ಮನೆಯಲ್ಲಿ ಮಾಡುವಾಗ ಹೆಣ್ಣು ಗಿಡ ಮಾತ್ರ ಹುಟ್ಟಿತ್ತು ಅಂತ ಆದ್ರೆ ಇಲ್ಲ, ಹೆಣ್ಣು ಗಿಡ ಮಾತ್ರ ಹುಟ್ಟಿದಾದ್ರೆ ಬೇರೆ ಅವರ ಕೈಯಿಂದ ತರಬೇಕು. ನಮ್ಮ ಹಾಗೆ ನಾನು ಕೆಲವರಿಗೆ ನಮಗೆ ನನ್ನಲ್ಲಿ ತುಂಬಾ ಇದ ಕಾರಣ ಬರ್ತಾರೆ, ನಮ್ಮ ಫ್ರೆಂಡ್ಸ್ ಈಗಲೂ ಇವತ್ತು ಬರ್ತಾರೆ, ಈಗ ಗಂಡು ಹೂ ಕೊಡಿ ಅಂತ. ಅದೊಂದು ಬೆಳಿಗ್ಗೆ ಮಾಡಬೇಕು, ಅಪರೂಪಕ್ಕೆ ನೀವು ಅದನ್ನು ಹೂವನ್ನು ಗಂಡು ಹೂವನ್ನು ಫ್ರಿಜ್ ನಲ್ಲಿ ಇಟ್ಟರೆ ಒಂದ್ ಎರಡು ದಿವಸಕ್ಕೆ ಯೂಸ್ ಮಾಡಬಹುದು, ಉಪಯೋಗ ಅಷ್ಟಿರ್ತದೆ ಅಷ್ಟಿರ್ತದೆ. ಫ್ರಿಜ್ ನಲ್ಲಿ ಇಡಬೇಕು, ಹೊರಗೆ ಇಟ್ಟರೆ ಇಲ್ಲ, ಫ್ರಿಜ್ ನಲ್ಲಿ ಇಟ್ಟರೆ ಎರಡು ಮೂರು ದಿವಸಕ್ಕೆ ಹಾಕಿ. ಈಗ ತುಂಬಾ ಜನ ಕೊಂಡು ಹೋಗ್ತಾರೆ ನಮ್ಮ ಕಡೆಯಿಂದ. ಈಗ ಈ ಮಡಹಗಲದ ಒಂದು ಬಳ್ಳಿಯ ಒಂದು ಆಯುಷ್ ಅಂದ್ರೆ ಒಂದು ಸಾಮಾನ್ಯ ಎಷ್ಟು ಸಮಯ ಬರ್ತದೆ? ಅದು ಹಾಗೆ ಅಂತ ಹೇಳಿಕ್ಕೆ ಆಗುದಿಲ್ಲ. ಅದು ಯಾಕೆ ಅಂದ್ರೆ ಅದು ಬಳ್ಳಿ ಸತ್ತು ಸ್ವಲ್ಪ ದಿವಸ ಆಗುವಾಗ ಅದಕ್ಕೆ ಗಡ್ಡೆಯಿಂದ ಬುಡ ಬರ್ತದೆ, ಮತ್ತೆ ನಾನು ನಾಟಿ ಮಾಡುದಿಲ್ಲ, ಅದಾಗೆ ಬರ್ತಾ ಇದೆ. ಹಾಗಾಗಿ ಒಂದು ಬಳ್ಳಿ ಸಾಯ್ತದೆ ಬರ್ತಾ ಇರ್ತದೆ, ಹಾಗಾಗಿ ನಾನು ಅದರ ಬಗ್ಗೆ ಹೆಚ್ಚು ಗಮನ ಹರಿಸಿಲ್ಲ. ಇಲ್ಲ ಇಲ್ಲ, ಅಂದ್ರೆ ಬಳ್ಳಿ ಸಾಯ್ತದೆ ಚಿಗಿರಿ ಬರ್ತದೆ. ಪ್ರತ್ಯೇಕವಾಗಿ ಕೆಲವು ಸೀಸನ್ ನಲ್ಲಿ ತುಂಬಾ ಆಗ್ತದೆ, ಇದು ಒಳ್ಳೆ ಸೀಸನ್, ಆದ್ರೆ ಸ್ವಲ್ಪ ಪಾಲಿನೇಷನ್ ಪ್ರಾಬ್ಲಮ್, ಮಳೆಗಾಲ ಬಿಸಿಲು ಬೇಕು, ಚೆನ್ನಾಗಿ ಬಿಸಿಲು ಬೇಕಾದ್ರೆ ನಾವಂತದ್ದು ಏನು ಹಾಕುದಿಲ್ಲ, ತನ್ನಷ್ಟಕ್ಕೆ ಬರ್ತಾ ಇದೆ, ನಮಗೆ ಬೇಕಾದಷ್ಟು ಆಗ್ತದೆ, ನಮಗೆ ಬೇಕಾದಷ್ಟು ಆಗ್ತದೆ, ಏನ್ ತೊಂದರೆ ಇಲ್ಲ. ದಿವಸ ಒಂದು 10 ಹೂಗಳಾದರೆ ಸಾಧಾರಣ ಒಂದು 50-80 ಗ್ರಾಮ್ ವರೆಗೆ ಬರ್ತದೆ. ಅದರಲ್ಲಿ ತುಂಬಾ ವೆರೈಟಿ ಇದೆ, ಒಂದು 50-100 ಸೈಜ್ ಇದೆ, ದೊಡ್ಡ ದೊಡ್ಡ ಸಣ್ಣದು ಅಲ್ಲ, ನನ್ನಲ್ಲಿ ಒಂದು 2-3 ಸೈಜ್ ಎಲ್ಲ ಇದೆ. ಸಾಧಾರಣ ದಿವಸಕ್ಕೆ ಒಂದು 8 ನಮ್ಮಲ್ಲಿ ದಿನ ಆಗ್ತದೆ, ವರ್ಷ ಇಡೀ ಇರ್ತದೆ ನಮಗೆ. ಸರ್, ಇದು ತಾರಸಿ ಕೃಷಿ ಅಲ್ಲದೆ ನೀವು ಬೇರೆ ಏನು ಅಂದ್ರೆ ಹೊಸತನ ಇಲ್ಲಿ ಪ್ರಯತ್ನ ಮಾಡಿ ಅದರಲ್ಲಿ ಯಶಸ್ಸು ಗಳಿಸಿದೆ, ಇದರ ಬಗ್ಗೆ ಹೇಳ್ಬಹುದಾ? ತಾರಸಿ ಅಲ್ಲದೆ ನಾನು ಕೆಳಗೆ ಸ್ವಲ್ಪ ಇದೆ, ನಂದು ನನ್ನಲ್ಲಿ ಎಲ್ಲಾ ಗಿಡಗಳಿವೆ, ಅಡಿಕೆ ಇದೆ, ತೆಂಗು ಇದೆ, ಕಾಳುಮೆಣಸು ಇದೆ, ಹಿಪ್ಪಲಿ ಇದೆ, ಕುಟಜ ಇದೆ, ಕೆಲವು ಔಷಧೀಯ ಗಿಡಗಳಿವೆ, ಕೆಲವು ಅಂತದ್ದೆಲ್ಲ ಕೆಳಗೆ ಇದೆ. ಇತ್ತೀಚೆಗೆ ಅಂತೂ ನನಗೆ ಕಣಿಲೆ ಅಂದ್ರೆ ತುಂಬಾ ಇಷ್ಟ, ಹಾಗಾಗಿ ಈ ಬ್ಯಾಂಬು ಅಂತ ಒಂದು ಹಾಕಿದ್ದೇನೆ. ನನಗೆ ಹೇಗೆ ಬರ್ತದೆ ಗೊತ್ತಿಲ್ಲ, ನಾನು ಕಡಿಬೇಕಾಗಬಹುದು. ಅದು ಜಯಂಟ್ ಬ್ಯಾಂಬು, ಅದು ಸಾಧಾರಣ ನಿಮ್ಮ ತೆಂಗಿನ ಮರದಷ್ಟು ತೋಗ ಆಗ್ತದೆ, ಸಾಧಾರಣ 100 ಎಲ್ಲ ಹೋಗಬಹುದು, ನನಗೆ ಗೊತ್ತಿಲ್ಲ. ಅದು ಕೆಲವು ಫೋಟೋಗಳಿವೆ ನಮ್ಮ ಸಂಬಂಧಿಕರಲ್ಲಿ, ಅಷ್ಟು ಎತ್ತರ ಹೋಗ್ತದೆ. ಅದು ಅದನ್ನು ಹೇಗೆ ಸುಧಾರಿಸೋದು ಗೊತ್ತಿಲ್ಲ. ನಾನು ನನ್ನ ಪ್ಲಾನ್ ಅಷ್ಟೇ, ಕಣಿಲೆ ಬಂದ ಹಾಗೆ ತೆಗೆಯುದು. ಈಗ 2 ಆಯ್ತು, ಬರುವ ವರ್ಷ ಅಂತೂ ಸಿಗ್ಬಹುದು, 3 ವರ್ಷದಲ್ಲಿ ಸಿಗ್ತದೆ, ಖಂಡಿತ ಸಿಗ್ತದೆ. ಅದಕ್ಕೆ ಆರೈಕೆ ಏನು ಬೇಡ, ನಟ್ಟು ಬಿಟ್ಟರೆ ಆಯ್ತು. ಇಲ್ಲಿ ನಿಮ್ಮ ನೀರಿನ ವ್ಯವಸ್ಥೆ? ನನಗೆ ಇಲ್ಲಿ ನನಗೊಂದು ಬಾವಿ ಇದೆ, ನಾನು ಬಾವಿ ನೀರನ್ನೇ ಯೂಸ್ ಮಾಡೋದು, ಹಾಗೆ ನಾವು ಕುಡಿಯೋದು ಕೂಡ ಬಾವಿ ನೀರೇ. ನಾನು ಈಗ ಒಂದು 6 ವರ್ಷದಿಂದ ವೈದ್ಯಕೀಯ ನಿವೃತ್ತಿ ಆಗಿದ್ದೇನೆ, ಮೆಡಿಕಲ್ ಕಾಲೇಜಿನಲ್ಲಿ 66 ವರ್ಷದವರೆಗೆ ಇದ್ದೆ. ನನ್ನ ಎಕ್ಸಸೈಸ್ ಅಂದ್ರೆ ತಾರಸಿಗೆ ಹತ್ತುವುದು, ಗೆಲಿದು ಅದು ದಿವಸಕ್ಕೆ ಒಂದು 10 ಸಲ ಹತ್ತುವಾಗ ಅದೇ ಎಕ್ಸಸೈಸ್ ಹೊರತು ನಾನು ರಸ್ತೆಯಲ್ಲಿ ಎಕ್ಸಸೈಸ್ಗೆ ಹೋಗುದಿಲ್ಲ. ಸರ್, ಈಗ ನಾವು ತಾರಸಿ ಕೈತೋಟದಲ್ಲಿ ಗಿಡಗಳನ್ನು ನೆಡುವಾಗ ಅದರಲ್ಲಿ ನೀವು ಗ್ರೋ ಬ್ಯಾಗ್ ಇತ್ಯಾದಿಗಳನ್ನು ಬಳಸಿ ಬೆಳೆಸ್ತೀರಾ, ಹೇಗೆ? ಪ್ರಾರಂಭದಲ್ಲಿ ಗ್ರೋ ಬ್ಯಾಗ್ನಲ್ಲಿ ಮಾಡ್ತಿದ್ದೆ, ಅಥವಾ ಗೋಣಿ ಹಳತು ಗೋಣಿ ಚೀಲ ಅಂತದರಲ್ಲಿ ಮಾಡ್ತಿದ್ದೆ, ಚಟ್ಟಿಯಲ್ಲಿಯೂ ಮಾಡ್ತಿದ್ದೆ. ಪ್ಲಾಸ್ಟಿಕ್ ಚಟ್ಟಿ ಸಣ್ಣದರಲ್ಲಿ ಸಿಗ್ತದೆ, ದೊಡ್ಡದು ಸ್ವಲ್ಪ ದೊಡ್ಡದು ಸಿಗ್ತದೆ, ಹಳತು ಎಲ್ಲ ಇವನ್ನು ಪೇಂಟಿನ ಬಾಕ್ಸ್ ಎಲ್ಲ ಸಿಗ್ತಿತ್ತು. ಇತ್ತೀಚೆಗೆ ಒಂದು 5-6 ವರ್ಷದಿಂದ ಈ ಹಳತು ಗುಜರಿಯಲ್ಲಿ ನಿಮಗೆ ಹಳತ್ತು ಫ್ರಿಜ್ಜಿನದ್ದೊಂದು ಬಾಕ್ಸ್ ಟೈಪ್ ಸಿಗ್ತದೆ, ನಮ್ಮ ಫ್ರಿಜ್ಜಿನ ಒಳಗಿನ ಇದು ಸ್ವಲ್ಪ ದೊಡ್ಡ ಇರ್ತದೆ. ಅದು ಒಂದು ಸಾಧಾರಣ 1-1.5 ಫೀಟ್ ಆಗಲ್ಲ, 1 ಫೀಟ್ ಹೊಂಡ, ಒಂದು ಸಣ್ಣ ಫ್ರಿಜ್ ಡಬ್ಬು ಇಡೋದಿದ್ದಾದ್ರೆ ಬೇರೆ ನಮ್ಮನೆ ಸಿಂಗ್ ಇಡೋ, ಅದರ ಒಳಗಿನ ಕೇಸ್ ಸಿಗ್ತದೆ. ಸಾಧಾರಣ ನಿಮಗೆ ಗೊತ್ತಿದ್ದ ಧರ್ಮಕ್ಕೂ ಕೊಡಬಹುದು, ಅಂದ್ರೆ ಅದು ಅವರಿಗೆ ಉಪಯೋಗ ಇಲ್ಲ. ಕೆಲವರು 50-100 ರೂಪಾಯಿ ಚಾರ್ಜ್ ಮಾಡ್ತಾರೆ, ಅಂಥದ್ರಲ್ಲಿ ಬೆಳೆಸ್ತೇನೆ. ಅಂದ್ರೆ ಅದರಲ್ಲಿ ಸ್ವಲ್ಪ ಜಾಸ್ತಿ ಜಾಗ ಉಂಟು, ಬೇರೆ ಎಲ್ಲ ಬಳ್ಳಿ ಕೇಳೋದು, ಮತ್ತೆ ಒಂದು ಕೆಲವು ವರ್ಷಕ್ಕೆ ಬರಬಹುದು ಅಂತ ಕಾಣ್ತದೆ. ಕೆಲವರು ಹೇಳ್ತಾರೆ 10-15 ವರ್ಷ ಬರಬಹುದು, ನನಗೆ ಅಷ್ಟು ನಂಬಿಕೆ ಇಲ್ಲ. ಅಂದ್ರೆ ನಂದು ಕವರ್ಡ್ ಇಲ್ಲ ಅಲ್ಲ, ಸೂರ್ಯನ ಬಿಸಿಲು ಬೀಳ್ತದೆ ಈಗ, ಹಾಗಾಗಿ 4-5 ವರ್ಷಕ್ಕಂತೂ ಏನ್ ತೊಂದರೆ ಇಲ್ಲ. ನಾನು ಅದರಲ್ಲಿ ಬೆಳೆಸ್ತಾ ಇದ್ದೇನೆ ಈಗ. ಈಗ ನೀವು ಗ್ರೋ ಬ್ಯಾಗ್ ಗಿಂತ ಬಾಳಿಕೆ ಹೆಚ್ಚು? ಬಾಳಿಕೆ ಗ್ಯಾಸ್ ಇಂದ ತುಂಬಾ ಅನುಕೂಲ ಆಗ್ತದೆ, ಅದರಲ್ಲಿ ಬೆಳೆಸು ನನಗೆ ತುಂಬಾ ಅನುಕೂಲ ಕಾಣ್ತದೆ. ಸ್ವಲ್ಪ ಜಾಸ್ತಿ ಜಾಗ ಸಿಗ್ತದೆ ಬೇರೆ ಹೋಗಲಿಕ್ಕೆ, ಮತ್ತೆ ಗ್ರೋ ಬ್ಯಾಗ್ ಒಂದೊಂದೇ ಅಲ್ಲ, ಇದು 4-5 ಗಿಡವೂ ಹಾಕಬಹುದು, ಹಾಗಾಗಿ ನನಗೆ ತುಂಬಾ ಅನುಕೂಲ ಕಾಣ್ತದೆ. ನಾನು ಅದರಲ್ಲಿ ಬೆಳೆಸ್ತಾ ಇದ್ದೇನೆ. ಹೇಗೂ ಅದೊಂದು ವೇಸ್ಟ್, ಅದು ವೇಸ್ಟ್ ಪ್ರಾಡಕ್ಟ್, ಅವರಿಗೆ ನಮಗೆ ಉಪಯೋಗ ಆಗ್ತದೆ ಅಂತ ಕಾಣ್ತದೆ. ನನಗೆ ಒಂದು 5-6 ವರ್ಷದಿಂದ ಮಾಡ್ತೇನೆ, ನನಗೆ ತುಂಬಾ ಅನುಕೂಲ ಕಾಣ್ತದೆ. ಹೌದೌದು, ಉತ್ತಮ ಮಾಹಿತಿ ಕೊಟ್ರಿ ಸರ್. ಸರ್, ಈಗ ನಮ್ಮ ನಗರ ಪ್ರದೇಶ ಆಗ್ಲಿ ಹಳ್ಳಿ ಪ್ರದೇಶ ಆಗ್ಲಿ ಕೃಷಿಯಿಂದ ನಮ್ಮ ಯುವ ಜನತೆ ವಿಮುಖ ಆಗ್ತಾ ಇದ್ದಾರೆ, ಇದಕ್ಕೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಒಂದು ಲೆಕ್ಕದಲ್ಲಿ ನೋಡಿದರೆ ವಿಮುಖ ಆಗ್ತಾ ಇಲ್ಲ, ನಾನು ಅದಕ್ಕೆ ಸಹಮತ ಇಲ್ಲ. ನಮ್ಮ ದೇಶದಲ್ಲಿ ನಿನ್ನೆ ಕೂಡ ಓದ್ತಾ ಇದ್ದೆ, ಒಬ್ಬ ಕೃಷಿಕನಿಗೆ ಬರೇ ಒಂದೂವರೆ ಎರಡು ಎಕರೆ ತೋಟ ಇರೋದು. ಅಮೆರಿಕಕ್ಕೆ ಹೋದ್ರೆ ಅವನಿಗೆ ಸಾವಿರ ಎಕರೆಯಿಂದ ಕಡಿಮೆ ಅವರು ಯಾರಿಲ್ಲ, ಹೆಕ್ಟೇರ್ ಲೆಕ್ಕದಲ್ಲಿ ಏನು ಹೇಳಿದ್ರೆ. ಹಾಗಾಗಿ ಒಂದು ಕುಟುಂಬವನ್ನು ಅವನಿಗೆ ಅದರಲ್ಲಿ ಸಾಕಬಹುದು. ನಮ್ಮ ಒಂದು ಎಕರೆ ಅರ್ಧ ಎಕರೆ ತೋಟದ ಇಟ್ಟುಕೊಂಡು ಕೃಷಿಕನಾಗಿ ಅವನಿಗೆ ಜೀವನ ಸಾಗಿಸುವುದು ತುಂಬಾ ಕಷ್ಟ. ಹಾಗಾಗಿ ತುಂಬಾ ಆದಾಯ ಬರುವ ಕಡೆಗೆ ಜನ ಹೋಗಿದ್ದಾರೆ. ಆದರೆ ಇತ್ತೀಚೆಗೆ ತುಂಬಾ ಪ್ರವೃತ್ತಿ ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು ನನಗೆ. ಹೋದವರು ತಿರುಗಿ ಬರ್ತಾ ಇದ್ದಾರೆ. ಕೃಷಿಯಲ್ಲಿ ದೊಡ್ಡ ಕ್ರಾಂತಿಯನ್ನು ನಾನು ಇನ್ನೊಂದು ಐದು ಹತ್ತು ವರ್ಷದಲ್ಲಿ ಕೃತಿ ತುಂಬಾ ಯಾಂತ್ರಿಕವಾಗ್ತದೆ. ನಿಮಗೆ ಎಲ್ಲದಕ್ಕೂ ಮೆಷಿನ್ಗಳು ಬರ್ತವೆ, ಯಾಂತ್ರಿಕವಾಗ್ತದೆ. ಆ ಯಾಂತ್ರೀಕರಣ ನಮ್ಮಲ್ಲಿ ಸ್ವಲ್ಪ ಕಷ್ಟ ಯಾಕೆ ಅಂದ್ರೆ ಸಣ್ಣ ಹೋಗಿಡಿ, ಬರೀ ಒಂದು ಎಕರೆಗೆ ನಿಮಗೆ ಒಂದು ಲಕ್ಷ ಕಟ್ಟಲೆ ಕೊಟ್ಟು ಒಂದು ಮೆಷಿನ್ ಅನ್ನು ತೆಗೆದುಕೊಳ್ಳುವ, ಅದಕ್ಕಾಗಿ ಬೇಕಾದ್ದು ಬಾಡಿಗೆ ಕೊಡುವ ಹಾಗೆ. ಇತ್ತೀಚೆಗೆ ಒಂದು ಸಂಸ್ಥೆ ವಿಟ್ಲದವರು ಶುರು ಮಾಡಿದ್ದಾರೆ. ನಿಮ್ಮ ಅಡಿಕೆ ತೋಟದ ನಿರ್ವಹಣೆ ಮಾಡ್ತಾರೆ, ಅಡಿಕೆ ತೆಗೆಯುದು ಮಾಡ್ತಾರೆ, ಅಡಿಕೆಗೆ ಗೊಬ್ಬರ ಹಾಕುದು, ಸುಳ್ಳು ತೆಗೆಯುದು, ಅಡಿಕೆಯನ್ನು ಕೊಂಡೋಗಿ ಸಂಸ್ಕರಿಸುವುದು ಎಲ್ಲ ಮಾಡ್ತಾರೆ. ಮಾಡಲಿಕ್ಕೆ ಒಪ್ಪಿಗೆ ಹಾಕಿದ್ದಾರೆ, ಕೆಲವರಿಗೆ ನಮ್ಮ ಪರಿಚಯದವರು ಅದಕ್ಕೆ ಒಪ್ಪಿಕೊಂಡಿದ್ದಾರೆ. ಅಂತ ಸಂಸ್ಥೆಗಳು ಬರಬೇಕು. ಇಂಥ ಮೆಷಿನ್ಗಳು ಸಹಾಯ ಸಂಘಗಳಿಂದ ಅಥವಾ ಸೊಸೈಟಿಗಳಿಂದ ಜನಗಳಿಗೆ ಬಾಡಿಗೆಗೆ ಸಿಕ್ಕುವ ಹಾಗೆ ಆದರೆ ಖಂಡಿತ ಏನು ತೊಂದರೆ ಇಲ್ಲ. ನೀವೇ ನೋಡಿ, ನಾವು ಚಿಕ್ಕವರಾಗಿದ್ದಾಗ ಅರವತ್ತು ವರ್ಷದ ಮೊದಲಿಂದ ಹೇಳುದು, ಏನು ಬರಗಾಲ, ಅಕ್ಕಿ ಸಿಗ್ತಿರಲಿಲ್ಲ, ದವಸ ಧಾನ್ಯ ಸಿಗ್ತಿರಲಿಲ್ಲ. ಹಾಗೆ ಕೃಷಿಗೆ ಯಾವತ್ತೂ ತೊಂದರೆ ಬರೋದಿಲ್ಲ, ಜನ ಬರ್ತಾ ಇದ್ದಾರೆ. ಸರ್, ಇಷ್ಟು ವರ್ಷಗಳಿಂದ ತಾವು ತಾರಸಿ ಕೃಷಿ ಮಾಡ್ತಾ ಇದ್ದೀರಿ, ನಗರಗಳಲ್ಲಿ ಇದರ ಆಸಕ್ತಿ ಇರುವವರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಸಾಧಾರಣ ಈ ಮನೆ ಕಟ್ಟಿ ಸಾಧಾರಣ 23 ವರ್ಷದಿಂದಲೇ ಮಾಡ್ತಾ ಇದ್ದೇನೆ. ಈಗ ಒಂದು 10-15 ವರ್ಷದಿಂದ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಒಂದೆರಡು ಸಲ ಕೆಲವರು ಪ್ರಚಾರ ಕೊಟ್ಟು ಹಿದುಮಿಸ್ತಾರೆ ನೋಡಿ, ಆಗ ಮತ್ತೂ ಜಾಸ್ತಿ ಆಗ್ತದೆ. ಮತ್ತೆ ಎಲ್ಲರೂ ಕೃಷಿ ಮಾಡಬೇಕು. ಮನೆಯ ಸುತ್ತ ಏನಾದ್ರೂ 4 ಗಿಡ ನೆಡಬೇಕು, ಏನಾದ್ರೂ ಒಂದು ಸ್ವಲ್ಪ ಸ್ವಲ್ಪ ಮಾಡಬೇಕು. ಈಗ ಮನೆಯೊಳಗೆ ಮಾಡುವಂತದ್ದು ಬಂದಿದೆ, ಗ್ರೀನ್ಸ್ ಅಂತ ಹೇಳ್ತಾರೆ ನೋಡಿ, ಮನೆಯ ನಿಮ್ಮ ಕಿಟಕಿಯಲ್ಲೇ ಇಟ್ಟೇ ಮಾಡಬಹುದು, ಗ್ರೀನ್ಸ್ ಅಂತ ಹೇಳ್ತಾರೆ. ಬಾವಿ ಒಳ್ಳೇದು ಒಂದು ದಿವಸಕ್ಕೆ. ಅದಕ್ಕೆ ಬೇಕಾದ ಸಲಕರಣೆ ಎಲ್ಲ ಸಿಗ್ತದೆ, ಬೀಜಗಳು, ಟ್ರೇಗಳು ಎಲ್ಲ ಸಿಗ್ತದೆ. ನೀವು ಸ್ವಲ್ಪ ನೀರು ಹಾಕಿ ನೀರಿನ ಪಸೆ ಕೊಟ್ಟರೆ ಆಯ್ತು, ಒಂದು ವಾರದಲ್ಲಿ ರೆಡಿ ಆಗ್ತದೆ. ಮಾಡಬಹುದು, ಕಿಚನ್ ನಲ್ಲೇ ಮಾಡಬಹುದು. ಅಂತ ಕ್ಯಾಬಿನ್ಗಳೇ ಸಿಗ್ತವೆ. ಈಗ ಇತ್ತೀಚೆಗೆ ನಾನು ಅಡ್ವರ್ಟೈಸ್ಮೆಂಟ್ ಮಾಡಿದೆ, ನೀವು ಕಿಚನ್ ನಲ್ಲೇ ಇಡಿ, ಅದನ್ನು ಹಾಕಿ ಒಂದು ವಾರದಲ್ಲಿ ತೆಗೆಯಿರಿ, ಯೂಸ್ ಮಾಡಿ. ಕ್ಯಾಬಿನ್ಗಳೇ ಸಿಗ್ತವೆ ರೆಡಿಮೇಡ್. ಸ್ವಲ್ಪ ಹಣ ಇರಬಹುದು, ಆದರೆ ಅನುಕೂಲ ಇದೆ. ಏನು ತೊಂದರೆ ಇಲ್ಲ, ಎಲ್ಲರೂ ಮಾಡಬೇಕು. ಕೃಷಿ ಮಾಡುವಂತದ್ದು ಎಲ್ಲರೂ ಮಾಡಬೇಕಾಯ್ತು. ಗಿಡ ನೋಡಿದ್ರೆ ನಿಮ್ಮ ಮನಸ್ಸಿಗೆ ಒಂದು ಶಾಂತಿ ನೆಮ್ಮದಿ ಬರ್ತದೆ. ನನಗೆ ತಲೆನೋವು ಬಂದ್ರೆ ನಾನು ತಯಾರಿಸಿಗೋ. ವೀಕ್ಷಕರೇ, ನಾವೀಗ ಡಾಕ್ಟರ್ ಸುಂದರ್ ಭಟ್ ಅವರ ತಾರಸಿ ಕೈತೋಟವನ್ನು ಸಹ ನೋಡಿದವು. ವಿವಿಧ ರೀತಿಯ ತರಕಾರಿಗಳು, ಬಿದಿರು ಹಾಗೂ ಅನೇಕ ರೀತಿಯ ಗಡ್ಡೆಗೆಣಸುಗಳನ್ನು ಬೆಳೆದಿದ್ದಾರೆ. ಅವರ ಹೆಸರಿನಂತೆ ಸುಂದರವಾದ ಕೈತೋಟ ಇವರದಾಗಿದೆ. ಇವರು ತಾರಸಿ ಕೃಷಿಯ ಬಗ್ಗೆ ಹಾಗೂ ಗಡ್ಡೆಗೆಣಸು ಬೆಳೆಯುವುದರ ಬಗ್ಗೆ ನಮ್ಮ ಜೊತೆ ಮಾತನಾಡಿದ್ರು. ಇವರಿಗೆ ನಮ್ಮ ಧನ್ಯವಾದಗಳು. ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತಾರಸಿಯಲ್ಲಿ ಗಡ್ಡೆಗೆಣಸುಗಳು ಹಾಗೂ ಇತರ ಕೃಷಿ, ಈ ಕುರಿತು ಡಾಕ್ಟರ್ ಕೆ ಸುಂದರ ಭಟ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಮಾತನಾಡಿಸಿದವರು ರಜನಿ ಭಟ್, ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರಿಗೆ ನಿಮ್ಮ ಸಫಲತೆ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1-800-1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿರೋರ್ಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1-800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ರೀ, ಒಂದ್ ಒಳ್ಳೆ ಇನ್ಶೂರೆನ್ಸ್, ಒಂದ್ ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದ್ರ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನೀಡಿದ ಅಥವಾ ಇಂಜೆಕ್ಷನ್ ಶೇರ್ ಮಾಡೋದ್ರಿಂದ HIV ಹರಡೋ ಬಗ್ಗೆ ಬರೆದಿದೆ. ಅಸುರಕ್ಷಿತ ಲೈಂಗಿಕ ಸಂಬಂಧದಿಂದ HIV ತಗಲ್ಬಹುದು ಅಂತ. ಮಲ್ಟಿಪಲ್ ಪಾರ್ಟ್ನರ್ಸ್ HIV ಹೆಚ್ಚಿನ ಅಪಾಯ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಸರ್ಕಾರಿ ಆಸ್ಪತ್ರೆಯ ICTC ಅನ್ನು ಸಂಪರ್ಕಿಸಿ ಅಥವಾ ರಾಷ್ಟ್ರೀಯ ಉಚಿತ ಸಹಾಯವಾಣಿ 1097 ಕರೆ ಮಾಡಿ. ಇದು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿಯ ಪ್ರಕಟಣೆ. ಸಾಗರದ ಗಡಿದಾಡಿ ಅಭಿವೃದ್ಧಿಯ ತಂದಿದೆ, ಆರ್ಥಿಕತೆ ಉಸಿರಾಗಿ ಪುಟಿದೆ ನಿಂತಿದೆ. ಮಂಗಳೂರು ಹಿರಿಮೆಗೆ ಕಾರಣ ಶ್ರೀಮಂತ ಉದ್ದಿಮೆ. ಇದೀಗ ನವ ಮಂಗಳೂರು ಬಂದರು ಪ್ರಾಧಿಕಾರದ ಸುವರ್ಣ ಸಂಭ್ರಮ. ದೇಶದಲ್ಲಿ ಅತಿಯಾದ ಹರಳು ರಸಗೊಬ್ಬರ ಬಳಕೆಯಿಂದ ಕ್ಷೀಣಿಸುತ್ತಿರುವ ಮಣ್ಣಿನ ಆರೋಗ್ಯ, ಗಾಳಿ ನೀರಿನ ಮಾಲಿನ್ಯ, ಮಣ್ಣಿನ ಸೂಕ್ಷ್ಮಾಣುಜೀವಿಗಳ ಅವನತಿಗೆ ಪರಿಹಾರ ಇಫ್ಕೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ DAP ರಸಗೊಬ್ಬರ. ಇದೀಗ ಮೌನೇಶ್ ಕುಮಾರ್ ಚಾವಣಿ ಅವರು ಹಾಡಿರುವ ಮುಪ್ಪಿನ ಷಡಕ್ಷರಿ ಅವರ ಭಕ್ತಿ ರಚನೆಯೊಂದನ್ನು ಕೇಳೋಣ. ಜನಿಸಿತೋರ್ಪ ಜಗವಿದೆಲ್ಲ, ಜನಿಸಿತೋರ್ಪ ಜಗವಿದೆಲ್ಲ, ಕನಸಿನಂತೆ ಕೆಡುವುದೆಂದು. ಜನಿಸಿತೋರ್ಪ ಜಗವಿದೆಲ್ಲ, ಕನಸಿನಂತೆ ಕೆಡುವುದೆಂದು. ಮನದೊಳರಿತು ಜನಿಸಿ ಕೆಡದ, ಮನದೊಳರಿತು ಜನಿಸಿ ಕೆಡದ. ಚಿನ್ಮಯಾತ್ಮಕನಾದಾಯತಿಗೆ ದೂರವಿಲ್ಲವೋ ಮುಕುತಿ, ದೂರವಿಲ್ಲವೋ. ಭಜಿಸೋ ಕರ್ಮ ನಿವೃತ್ತಿ, ಗುರು ಭಜಿಸೋ ಕರ್ಮ ನಿವೃತ್ತಿ, ಹರಣ ಪೂಜೆ ಶರಣ ಸೇವೆ. ಗುರು ಭಜಿಸೋ ಕರ್ಮ ನಿವೃತ್ತಿ, ಹರಣ ಪೂಜೆ ಶರಣ ಸೇವೆ. ಗುರು ಪೂಜಿಪಯತಿಗದೇನು, ದೂರವಿಲ್ಲವೋ ಮುಕುತಿ, ದೂರವಿಲ್ಲವೋ. ಪಾರಮಾರ್ಥ ತತ್ವ ಸುಖವ, ಪಾರಮಾರ್ಥ ತತ್ವ ಸುಖವ, ಸೂರ್ಯಗೊಂಬಯತಿಗದೇನು, ದೂರವಿಲ್ಲವೋ ಮುಕುತಿ, ದೂರವಿಲ್ಲವೋ, ದೂರವಿಲ್ಲವೋ ಮುಕುತಿ, ದೂರವಿಲ್ಲವೋ. ಕುಮಾರ್ ಚಾವಣಿ ಅವರು ಹಾಡಿದ ಮುಪ್ಪಿನ ಷಡಕ್ಷರಿ ಅವರ ರಚನೆಯನ್ನು ಕೇಳಿದಿರಿ. ಇದೊಂದು ಕಾಣೆಯಾದವರ ಕುರಿತ ಪ್ರಕಟಣೆ. ಗೋಪಾಲ ಶೆಟ್ಟಿಗಾರ್ ಎಂಬ 57 ವರ್ಷದ ವ್ಯಕ್ತಿ ಮೂಲ್ಕಿ ತಾಲೂಕು ತಾಳಿಪಾಡಿ ಗ್ರಾಮ ಕುರುಂಬಿಲ್ ಮನೆಯಿಂದ ದಿನಾಂಕ 17/8/2025 ಕಾಣೆಯಾಗಿದ್ದು, ಇವರ ಚಹರೆ ಹೀಗಿದೆ. 5.9 ಎತ್ತರ, ಗೋಧಿ ಮೈಬಣ್ಣ, ದೃಢಕಾಯ ಶರೀರ, ಕಾಣೆಯಾದಾಗ ಕ್ರೀಂ ಬಣ್ಣದ ತುಂಬು ತೋಳಿನ ಶರ್ಟ್ ಹಾಗೂ ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿರುತ್ತಾರೆ. ಕನ್ನಡ, ತುಳು, ತಮಿಳು ಭಾಷೆ ತಿಳಿದಿರುತ್ತದೆ. ಇವರ ಬಗ್ಗೆ ಸುಳಿವು ದೊರೆತಲ್ಲಿ ಮೂಲ್ಕಿ ಪೊಲೀಸ್ ಠಾಣೆ ದೂರವಾಣಿ ಸಂಖ್ಯೆ 22905333, STD ಕೋಡ್ 08244, ಮೊಬೈಲ್ 94